ಸ್ವಾಮಿಗೆ ಅವನು ತನ್ನ ಉಪಾಸನೆಯನ್ನು ಮುಗಿಸಿದ ಬಳಿಕ ಉಪಾಸನೆ ಅಂದ್ರೆ ಏನು ಅಂತ ಒಬ್ಬರು ಕೇಳಿದರು. ಉಪಾಸನೆ ಅಂತಂದ್ರೆ ಪೂಜೆ. ಇಲ್ಲಿ ಇವನು ಯಾವ ರೀತಿಯಲ್ಲಿ ಪೂಜೆ ಮಾಡ್ತಾನೆ ಅಂತಂದ್ರೆ ಭಗವಂತನಿಂದ ಸ್ತುತಿ ಮಾಡುವಂತಹದ್ದು ಗದ್ಯದಲ್ಲೇ. ಹೇ ಭಗವಂತ, ನೀನೆಷ್ಟು ಕರುಣಾಮಯ, ನಮ್ಮನ್ನು ಕಾಪಾಡಬೇಕು, ನಾವು ಪಾಪಿಗಳು, ನಮ್ಮನ್ನು ಉದ್ಧಾರ ಮಾಡಬೇಕು ಇತ್ಯಾದಿ ವೇದಿಕೆಯ ಮೇಲೆ ಕುಳಿತು ಹೇಳುವಂತಹದ್ದು. ಬಾಕಿ ಉಳಿದವರು ಅದನ್ನ ಕೇಳ್ತಾ ತಾವು ಕೂಡ ಭಾವಿಸುವಂತಹದ್ದು. ಇದೊಂದು ಬಗೆಯ ಉಪಾಸನಾ ಕ್ರಮ ಅವರದ್ದು. ಹೀಗೆ ನಾವು ಪಾಪಿಗಳು, ನಮ್ಮನ್ನು ಉದ್ಧಾರ ಮಾಡಬೇಕು ನೀನು ಪುಣ್ಯಾತ್ಮ ಅಂತನ್ನುವ ಈ ಮಾತನ್ನ ಹೇಳಿದಾಗ ಶ್ರೀರಾಮಕೃಷ್ಣ ಹೇಳಿದ್ದು, ನೀವೆಲ್ಲ ಅಂದ್ರೆ ನೀವು ಅಂದ್ರೆ ನೀವು ಬ್ರಾಹ್ಮ ಸಮಾಜದವರು ಪಾಪ ಪಾಪ ಅಂತ ಹೇಳ್ತಲೇ ಇರ್ತಿರಲ್ಲ ಯಾಕೆ? ಒಂದು 100 ಸಲ ನಾನು ಪಾಪಿ ಅಂತ ಹೇಳಿದ್ದೆ ಆದ್ರೆ ವ್ಯಕ್ತಿ ಹಾಗೆಯೇ ಆಗಿಬಿಡ್ತಾನೆ. ವ್ಯಕ್ತಿ ಅಂತ ದೃಢ ವಿಶ್ವಾಸ ಉಳ್ಳವನಾಗಿರ್ಬೇಕು, ಆತನಿಗೆ ಹೇಳೋದಕ್ಕೆ ಸಾಧ್ಯ ಆಗಬೇಕು. ಏನು ಅಂತಂದ್ರೆ, ಏನು, ನಾನು ಭಗವಂತನ ಹೆಸರು ಜಪಿಸ್ತಾ ಇದ್ದೇನೆ, ನನ್ನಲ್ಲಿ ಇನ್ನೂ ಪಾಪ ಅಂದ್ರೆ ಅಂತ. ಭಗವಂತ ನಮ್ಮ ತಂದೆ ತಾಯಿ, ಆತನಿಗೆ ಹೇಳು, ಹೇ ಭಗವಂತ, ನಿಜ ನಾನು ಪಾಪ ಕಾರ್ಯಗಳನ್ನ ಮಾಡಿದ್ದೇನೆ, ಆದ್ರೆ ಇನ್ಮೇಲೆ ಮಾಡುವುದಿಲ್ಲ ಅಂತ ಹೇಳು. ಆತನ ನಾಮ ಜಪಿಸಿ ಅದರ ಮಹತ್ತಿನಿಂದ ದೇಹ ಮನಸ್ಸನ್ನ ಪವಿತ್ರಗೊಳಿಸು, ನಿನ್ನ ನಾಲಿಗೆಯನ್ನ ಪವಿತ್ರಗೊಳಿಸು ಅಂತ ಹೇಳಿದ್ರು. ಇದಕ್ಕಿಂತ ಮೊದಲು ಆ ಜಡ್ಜಿ ಒಂದು ಪ್ರಶ್ನೆ ಕೇಳಿದ್ದಲ್ಲ, ಜಾತಿ ಭೇದ ಹೋಗಲಾಡಿಸೋದು ಹೇಗೆ, ಸ್ತ್ರೀ ಸ್ವಾತಂತ್ರ್ಯ ಕೊಡಬೇಕು ಅನ್ನೋ ವಿಷಯದಲ್ಲಿ ಬ್ರಾಹ್ಮ ಸಮಾಜದವರು ಯೋಚನೆ ಮಾಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಈಗ ಇಷ್ಟು ಮಾತುಗಳನ್ನು ಶ್ರೀರಾಮಕೃಷ್ಣ ಹೇಳಿದ್ರು, ಅದರೊಳಗೆ ಜಾತಿ ಭೇದದ ಅಂಶ ಹೇಳಿದ್ರು. ಭಕ್ತಿಯನ್ನು ಬೆಳೆಸ್ಕೊಂಡ್ರೆ ಈ ಜಾತಿ ಭೇದದ ಒಂದು ಪಿಡುಗು ಬಹಳ ಕಡಿಮೆ ಆಗುತ್ತೆ ಅಂತ. ಆದ್ರೆ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಕೊಡಬೇಕೋ ಬೇಡವೋ ಅನ್ನೋ ವಿಷಯದಲ್ಲಿ ಒಂದು ಸ್ವಲ್ಪ ಮುಖ್ಯ ಇಲ್ಲ. ಹಾಗೆ ಒಂದ್ ಮಾತು ಹೇಳಿದ್ರು, ಅನುರಾಗ, ಭಗವದ್ ಅನುರಾಗ ಅಂತ ಹೇಳ್ತಕ್ಕಂತಹದ್ದು ದೀರ್ಘಾಯು ಉಪಾಧಿಯಲ್ಲಿ ಬಂದಾಗ ಯಾವ್ದು ಮರ, ಯಾವ್ದು ಅಮಟೆ ಮರ, ಯಾವ್ದು ಮಾವಿನ ಮರ, ಯಾವ್ದು ಹಲಸಿನ ಮರ ಅಂತ ಗೊತ್ತಾಗೋದಿಲ್ಲ, ಎಲ್ಲ ಒಂದಾಗಿ ಕಾಣುತ್ತೆ ಅಂತ ಹೇಳಿದಾಗೆ ಭಗವದ್ ಅನುರಾಗ ಅಂತ ಹೇಳ್ತಕ್ಕಂತಹದ್ದು ಉತ್ಪನ್ನವಾದಾಗ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಕೊಡಬೇಕು ಅಥವಾ ಪುರುಷರಿಗೆ ಇನ್ನೇನಾದ್ರೂ ಬೇರೆ ವ್ಯವಸ್ಥೆ ಮಾಡಬೇಕು ಅಂತ ಈ ವಿಷಯ ಎಲ್ಲ ಬರುವುದಿಲ್ಲ. ಅಲ್ಲಿ ತನ್ನಷ್ಟಕ್ಕೆ ಎಲ್ಲವೂ ಸರಿ ಹೋಗುತ್ತೆ, ಎಲ್ಲರೂ ಅವರವರೇ ಸ್ವತಂತ್ರವೇ ಆಗ್ತಾರೆ ಹೆಚ್ಚುಕೊಳಗೆ. ಯಾವಾಗ ಭಗವದ್ ಭಕ್ತಿ ಅಂತ ಹೇಳ್ತಕ್ಕಂತಹದ್ದು ಸ್ತ್ರೀಯರ ಹೃದಯದಲ್ಲೋ ಪುರುಷರ ಹೃದಯದಲ್ಲೋ ಜಾಗೃತವಾದಾಗ ಅವರಲ್ಲಿ ಹೆಚ್ಚಿನ ಶಕ್ತಿ ಅಂತ ಹೇಳ್ತಕ್ಕಂತಹದ್ದು ಕೂಡ ಜಾಗೃತವಾಗುತ್ತೆ. ಪರಮಾತ್ಮ ಶಕ್ತಿ ಸ್ವರೂಪ, ಅವನು ಆನಂದ ಸ್ವರೂಪ, ಅವನ ಆಶ್ರಯ ತಮಗೆ ಸಿಕ್ತು ಅಂತನ್ನುವ ಒಂದು ಭಾವನೆ ಬಂದಾಗ ತಾವು ಸ್ವತಂತ್ರರು ಅಸ್ವತಂತ್ರರು ಅಂತನ್ನುವ ಭಾವನೆ ಎಲ್ಲ ಅಲ್ಲಿ ಇರೋದೇ ಇಲ್ಲ, ತುಂಬಾ ಸಹಜವಾಗಿರ್ತಾರೆ. 5 ವರ್ಷದ ಮಗು ತಾನು ತನ್ನ ಹಿರಿಯರಿಗೆ ಅಸ್ವತಂತ್ರನೋ, ನಾನು ಗುಲಾಮನಾಗಿರ್ಬೇಕೋ ಇತ್ಯಾದಿ ಪ್ರಜ್ಞೆ ಅಂತ ಇರೋದಿಲ್ಲ, ಮಗುವನ್ನ ಹಾಗಿರ್ತದ. ಎಲ್ಲರೂ ಕೂಡ ಅದನ್ನ ಮುದ್ರಿಸ್ತಾರೆ. ಆಗ ಅದಕ್ಕೆ ಅದು ಸ್ವತಂತ್ರವಾಗಿದೆ ಅಂತ ಹೇಳ್ಬೇಕೋ ಅಥವಾ ಅಸ್ವತಂತ್ರವಾಗಿದೆ ಅಂತ ಹೇಳ್ಬೇಕೋ? ನಾವು ಯಾವಾಗ ಕಪಟ ರಹಿತ ಮನಸ್ಥಿತಿಯಲ್ಲಿ ಇರ್ತೇವೋ ಆಗ ನಾವು ಸ್ವಾತಂತ್ರ್ಯವನ್ನು ಗಳಿಸಿಕೊಳ್ತೇವೆ. ನಮ್ಮಲ್ಲಿ ಯಾವುದೋ ಒಂದು ಬಗೆಯ ಕಾಪಠ್ಯ ಅಥವಾ ಇನ್ನೇನೋ ಹೆಚ್ಚು ಕಡಿಮೆಗಳು ಮನಸ್ಸಿನಲ್ಲಿ ಬಹಳಷ್ಟು ಹೆಚ್ಚು ಕಡಿಮೆಗಳೆಲ್ಲ ಇರುತ್ತವೆ. ಈ ಹೆಚ್ಚು ಕಡಿಮೆಗಳ ಪರಿಣಾಮವಾಗಿ ಆಕಡೆ ಗಂಡಸು ಹೆಚ್ಚು ಕಡಿಮೆ ಅವನು ಒಂಥರ ಅಸ್ವತಂತ್ರದ ಭಾವನೆಯಲ್ಲಿ ಇರ್ತಾನೆ, ತಾನು ಸ್ವತಂತ್ರದಲ್ಲ ಅಂತ ಭಾವನೆ ಬರುತ್ತದೆ. ತಾನು ಇಷ್ಟರ ಮಟ್ಟಿಗೆ ಮಾಡಬಲ್ಲೆ, ಇಷ್ಟರ ಮಟ್ಟಿಗೆ ಹೋಗಬಲ್ಲೆ, ಇದಕ್ಕಿಂತ ಮುಂದಕ್ಕೆ ತಾನು ಹೋಗಲಾರೆ ಅಂತ ಭಾವನೆ ಅವನೊಳಗಡೆನೇ ಇರುತ್ತೆ. ಅದು ಅವರ ಅಂತರಂಗದಲ್ಲಿ ಯಾವ ಯೋಗ್ಯತೆ ಅನ್ನೋದಿದೆಯೋ ಅದರ ಮಟ್ಟ ಎಲ್ಲಿಯವರೆಗೆ ಇದೆಯೋ ಅಲ್ಲಿವರೆಗೆ ಮಾತ್ರ ಅವರು ವ್ಯವಹರಿಸ್ತಾರೆ. ಅದಕ್ಕಿಂತ ಹೆಚ್ಚು ವ್ಯವಹರಿಸೋದಕ್ಕೆ ಸಾಧ್ಯ ಆಗುದಿಲ್ಲ. ಈಗ ಸ್ತ್ರೀಯರಿಗೆಲ್ಲ ಸ್ವಾತಂತ್ರ್ಯ ಕೊಡಬೇಕು ಅಂತ ಗಲಾಟೆ ಎಬ್ಬಿಸಿ ಅವರಿಗೆ ಇದ್ದಕ್ಕಿದ್ದಕ್ಕೆ ಸುಮ್ಮನೆ ಸ್ವಾತಂತ್ರ್ಯ ಕೊಟ್ಬಿಟ್ರೆ ಈಗ ನಮ್ಮ ಭಾರತದ ಸ್ವಾತಂತ್ರ್ಯ ಸಿಕ್ಕಿ ಏನಾಯ್ತು ನೋಡಿ. ಅನಾಯಕತ್ವ ಆಗಿಲ್ವೆ? ಅಯೋಗ್ಯರ ಸಂಖ್ಯೆ ಹೆಚ್ಚಾದಾಗ ಆ ಅಯೋಗ್ಯರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಾಗ ಅವ್ರು ಏನ್ ಮಾಡ್ತಾರೆ? ಗಲಾಟೆ ಮಾಡ್ತಾರೆ. ಸುಶಿಕ್ಷಿತ ಸ್ಥಿತಿಯನ್ನ ತಂದುಕೊಂಡ ಮೇಲೆ ಸ್ವಾತಂತ್ರ್ಯ ಕೊಡಬೇಕೇ ಬೇಡವೆ ಅಂತ ಯೋಚನೆ ಕೂಡ ಮಾಡಬೇಕಾಗಿಲ್ಲ. ಅದು ಸ್ವತಂತ್ರ ಆಗ್ತಾರೆ. ಸುಶಿಕ್ಷಿತ ಮನಸ್ಥಿತಿ ಬಂದಾಗ ಸ್ವಾತಂತ್ರ್ಯವನ್ನ ಕೊಟ್ಟರು ಕೂಡ ಅದನ್ನ ದುರುಪಯೋಗ ಮಾಡಿಕೊಳ್ಳೋದಿಲ್ಲ. ಮನಸ್ಸಿಗೆ ಸರಿಯಾದ ಶಿಕ್ಷಣ ಬೇಕು. ಹೃದಯ ಮನಸ್ಸು ಇವೆರಡಕ್ಕೆ ಸರಿಯಾದ ಶಿಕ್ಷಣವನ್ನು ಕೊಟ್ಟ ಮೇಲೆ ಸ್ವಾತಂತ್ರ್ಯ ಕೊಟ್ಟರೆ ಅದು ಆ ಸ್ವಾತಂತ್ರ್ಯವನ್ನು ಸದುಪಯೋಗ ಪಡಿಸಿಕೊಡುತ್ತೆ. ಇಲ್ಲಿ ಒಂದು ದುರುಪಯೋಗ ಆಗಿರ್ತಕ್ಕಂಥದ್ದು ಇದ್ದೇ ಇದೆ. ಅತಿಯಾದ ಸ್ವಾತಂತ್ರ್ಯವನ್ನ ಪುರುಷರಿಗೆ ಕೊಡಿ, ಸ್ತ್ರೀಯರಿಗೆ ಕೊಡಿ, ಅವರು ಅದನ್ನು ದುರುಪಯೋಗ ಮಾಡಿಕೊಳ್ತಾರೆ. ಅವರಲ್ಲಿ ಆ ಸುಶಿಕ್ಷಿತ ಮನೋಭಾವ ಇಳಿದಿರುವವರೆಗೆ, ಆ ಸುಶಿಕ್ಷಿತ ಮನೋಭಾವ ಬಂದಾಗ ಮಾತ್ರವೇ ಸ್ವಾತಂತ್ರ್ಯ ಅನ್ನೋದು ಸಿಗಬೇಕು. ಇದು ಬಹಳ ಮುಖ್ಯವಾದಂತಹ ಅಂಶ. ಒಂದು ಸಣ್ಣ ಉದಾಹರಣೆ ಕೊಡೋದಿದ್ರೆ, ಶ್ರೀಮಾತಿ ಶಾರದಾ ದೇವಿಯವರ ಜೊತೆ ಜೊತೆಯಲ್ಲಿಯೇ ಬೆಳೆದು ಬಂದಂತಹ ಲಕ್ಷ್ಮೀ ದೀದಿ ಲಕ್ಷ್ಮೀ ದೀದಿ ಅಂತ ಅನ್ನೋಳು ಆಧ್ಯಾತ್ಮಿಕವಾಗಿ ಬಹಳಷ್ಟು ಮುಂದುವರೆದವಳು. ಅಷ್ಟೇ ಅಲ್ಲ, ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು ಆ ಜಯರಾಂಬಾಟಿಯ ಶೀತಲಾದೇವಿ ಶೀತಲಾದೇವಿ ಅಂತ ಯಾರು ಕರೀತಾ ಇದ್ದಾರೆ ಆ ದೇವಿಯ ಅಂಶ ಅವಳು ಲಕ್ಷ್ಮೀ ದೀದಿ ಅಂತ ಕೂಡ ಹೇಳ್ತಾರೆ. ಹಾಗೇನೇ ಶ್ರೀಮಾತೆ ಶಾರದಾ ದೇವಿಯವರಂತೂ ಸಾಕ್ಷಾತ್ ಸರಸ್ವತಿಯ ಅವತಾರ ಅಂತ ಹೇಳಿದ್ದಾರೆ. ಅಂದ್ರೆ ಸಾಕ್ಷಾತ್ ಜಗದ್ ಮಾತೆಯೇ ಅಂತ ಒಪ್ಪಿಕೊಂಡಾಗಾಯ್ತು. ಈಗ ಏನಾಗುತ್ತೆ, ಆ ಲಕ್ಷ್ಮೀ ದೀದಿ ಅಂತ ಅವಳು ಆಧ್ಯಾತ್ಮಿಕ ಭಾವದ ಒಂದು ಪರಿಣಾಮವಾಗಿ ಆಗಾಗ ನರ್ತನ ಕೂಡ ಮಾಡಿಬಿಡ್ತಾ ಇದ್ಲು. ಹಾಗಂತ ಅದನ್ನ ಕಂಡಾಗ ಶ್ರೀಮಾತೆ ಶಾರದಾ ದೇವಿಯವರಿಗೂ ಅವರಿಗೇನ್ ಭಾವಕ್ಕೆ ಕಡಿಮೆ ಇಲ್ಲ, ಆಧ್ಯಾತ್ಮಿಕ ಭಾವವನ್ನು ತುಂಬಿಕೊಂಡಿತ್ತು. ಅವರಿಗೂ ಕೂಡ ಹಾಗೆ ನರ್ತನ ಮಾಡಬೇಕು ಅಂತ ಮನಸ್ಸಾಗೋದನ್ನ ಅತ್ಯಂತ ಸೂಕ್ಷ್ಮ ಬುದ್ಧಿಯ ಶ್ರೀರಾಮಕೃಷ್ಣರು ಗುರುತಿಸಿ ಹೇಳ್ತಾರೆ, ನೋಡು ನೀನ್ ಮಾತ್ರ ಆಗಿಲ್ಲ ಕುಣಿಯಂತ ಹೋಗ್ಬೇಡ, ಅದು ನಿನ್ನ ಧರ್ಮ ಅಲ್ಲ, ಲಕ್ಷ್ಮೀ ಕುಣಿದಿ, ಅವಳ ಸ್ವಭಾವಕ್ಕೆ ಅದು ಹೊಂದುತ್ತೆ, ಆದ್ರೆ ನಿನ್ನ ಸ್ವಭಾವಕ್ಕೆ ಅದು ಹೊಂದೋದಿಲ್ಲ, ನೀನ್ ಮಾತ್ರ ನಿನ್ನ ಲಜ್ಜೆಯನ್ನ ಕೊನೆವರೆಗೂ ಕಾಪಾಡಿಕೊಂಡು ಬರಬೇಕು ಅಂತಲೇ ಒಂದು ಸೂಚನೆ ಕೊಟ್ಬಿಡ್ತಾರೆ. ಇದನ್ನ ನೀವು ಪಾರತಂತ್ರಿ ಅಂತ ಕರಿತೀರೋ, ಯಾವುದೋ ಒಂದು ಕಟ್ಟಿನೊಳಗೆ ಅವ್ರನ್ನ ಶಿಕ್ಷೆ ಹಾಕೋದಕ್ಕೋಸ್ಕರ ಈ ತರ ಬಂದ್ರು ಅಂತ ಹೇಳ್ತೀರೋ, ಅವರು ಕೂಡ ಬಾಕಿ ಉಳಿದ ಸ್ತ್ರೀಯರ ಹಾಗೆ ಸ್ವತಂತ್ರ ಮನೋಭಾವದಿಂದ ಕುಣಿಯಬಾರದು ಅಂತ ಯಾಕೆ ಕೇಳಬೇಕಾಗಿತ್ತು ಅಂತ ಈ ಪ್ರಶ್ನೆಯಲ್ಲೇ ಎತ್ತಬಹುದು. ಆದ್ರೆ ಶ್ರೀರಾಮಕೃಷ್ಣರು ಆ ಕಡೆ ಲಕ್ಷ್ಮೀ ದೇವಿಗೆ ಸ್ವಾತಂತ್ರ್ಯವನ್ನು ಕೊಟ್ಟರು, ಈ ಕಡೆ ತಮ್ಮ ಮಡದಿಗೆ ಲಜ್ಜಾ ಅತನು ಅತ್ಯಂತ ಶ್ರೇಷ್ಠವಾದ ಗುಣವನ್ನು ಕಾಪಾಡಿಕೊಳ್ಳುವಲ್ಲಿ ಸ್ವಾತಂತ್ರ್ಯ ಕೊಟ್ಟರು. ಯಾವೇವಿ ಸರ್ವಭೂತೇಶು ಲಜ್ಜಾರೂಪೇಣ ಸಂಸ್ಥಿತ ಅಂತವಳಿಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಲಜ್ಜಾ ಅಂತದನ್ನು ಕೂಡ ನಮ್ಮ ಜಗತ್ತಿನ ಜನರಿಗೆ ಕೊಡಬೇಕಾಗಿತ್ತು. ಶ್ರೀಮಾತೆ ಶಾರದಾ ದೇವಿಯವರು ಬಂದದ್ದು ಎಲ್ಲ ಬಗೆಯ ಆದರ್ಶಗಳನ್ನು ಕೊಡೋದಕ್ಕೋಸ್ಕರ, ಶ್ರೀರಾಮಕೃಷ್ಣ ಬಂದದ್ದು ಕೂಡ ಆದರ್ಶವನ್ನು ಕೊಡೋದಕ್ಕೋಸ್ಕರ, ಕೇವಲ ರಸಗುಲ್ಲ ಅಂತ ಹೇಳ್ತಕ್ಕಂಥ ಬಂಗಾಳಿ ಸಿಹಿ ತಿಂಡಿ ತಿನ್ಕೊಂಡು ಹೋಗೋದಕ್ಕೋಸ್ಕರ ಅಲ್ಲ ಅಂತಲೂ ಮಾತ್ರ ಶ್ರೀಮಾತೆ ಶಾರದಾ ದೇವಿಯವರೇ ಹೇಳ್ತಾರೆ. ಸುಖ ಸ್ವಾರಸ್ಯವಾಗಿ ಆದರ್ಶವನ್ನು ಕೊಡುವುದಕ್ಕೋಸ್ಕರ ಒಂದು ಜೀವನವನ್ನ ಬಾಳಿದ್ದಾರೆ ಅವರು. ಆದ್ರಿಂದ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಪ್ರಶ್ನೆ ಬಂತಲ್ಲ ಇಲ್ಲಿ, ಅದನ್ನ ಅರಿತುಕೊಳ್ಬೇಕಾದ್ರೆ ಶ್ರೀಮಾತೆ ಶಾರದಾ ದೇವಿಯವರ ಜೀವನವನ್ನ ಅಧ್ಯಯನ ಮಾಡಬೇಕು. ಶ್ರೀ ಶಾರದಾ ದೇವಿ ಜೀವನ ಗಂಗಾದಲ್ಲಿ ಈ ಸ್ತ್ರೀ ಸ್ವಾತಂತ್ರ್ಯದ ಮರ್ಮ ಮಹಿಮೆ ಅರ್ಥ ಏನು ಅಂತಂದೆಲ್ಲ ನಮ್ಮ ಗಮನಕ್ಕೆ ಬರ್ತದೆ. ಮತ್ತು ಶ್ರೀರಾಮಕೃಷ್ಣರು ಅದರ ಬಗ್ಗೆ ಆ ರೀತಿಯಲ್ಲಿ ಹೇಳದೇ ಇದ್ರು ಕೂಡ ಭಗವದ್ ಅನುರಾಗವನ್ನು ಬೆಳೆಸ್ಕೊಳ್ಳೋದ್ರ ಮೂಲಕ ನಾವು ಎಷ್ಟು ಮಟ್ಟಿಗೆ ಸ್ವತಂತ್ರರಾಗಬಹುದು ಅಂತನ್ನೋದು ನಮಗೆ ಗೊತ್ತಾಗುತ್ತೆ ಅಂತನ್ನೋದನ್ನ ಪರೋಕ್ಷವಾಗಿ ಹೇಳಿದರು. ಆಮೇಲೆ ಕೊನೆಯದಾಗಿ ಈ ಮಾತನ್ನು ಹೇಳಿದ್ರು, ಪಾಪ ಬುದ್ಧಿಯನ್ನ ಮನಸ್ಸಿನಲ್ಲಿ ಬೆಳೆಸಿಕೊಳ್ಬಾರದು ಅಂತ. ಮನುಷ್ಯ ತಪ್ಪು ಮಾಡದೇ ಇರೋದಿಲ್ಲ, ನ ಕಶ್ಚಿನ್ ಅಪರಾಧ್ಯತಿ ಅಂತ ಸೀತಾ ಮಾತೆ ರಾಮನಿಗೆ ಹೇಳ್ತಾರೆ. ಆ ಕಾಗೆ ಸೀತಾಮಾತೆಯ ಎದೆಯನ್ನು ಚುಚ್ಚಿದಾಗ, ರಾಮ ಕೋಪಗೊಂಡು ಬಾಣ ಬಿಟ್ಟಾಗ ಆ ಬಾಣ ಈ ಕಾಗೆಯನ್ನು ಕೊಲ್ಲುವುದಕ್ಕೆ ಮುಂದಾದಾಗ, ಕೊನೆಗೆ ಆ ಕಾಗೆ ರಾಮನ ಪಾದಕ್ಕೆ ಬಂದು ಶರಣಾದಾಗ, ನೀ ನನಗೆಲ್ಲ ಶರಣಾಗಬೇಕಾದ್ದು, ಯಾರಿಗೆ ಅನ್ಯಾಯ ಮಾಡಿದ್ಯೋ ಅಲ್ಲಿ ಶರಣಾಗಬೇಕು ಅಂತ ಹೇಳಿದಾಗ ಸೀತಾಮಾತೆ ಹೇಳುವಂತಹ ಮಾತು, ರಾಮ ಈ ಕಾಗೆಯನ್ನು ಕ್ಷಮಿಸಿಬಿಡು, ಯಾತಕ್ಕೆ ಅಂದ್ರೆ ಈ ಜಗತ್ತಲ್ಲಿ ತಪ್ಪು ಮಾಡದೇ ಇರುವವರು ಯಾರಿದ್ದಾರೆ, ಕಶ್ಚಿನ್ ಅಪರಾಧ್ಯತೆ. ಆದ್ರಿಂದ ತಪ್ಪು ನಡೆದು ಹೋಗುತ್ತೆ, ನಮ್ಮಿಂದ ದೊಡ್ಡ ದೊಡ್ಡ ಪಾಪಗಳೇ ನಡೆದು ಹೋಗ್ಬಿಡುತ್ತವೆ, ಗೊತ್ತಿಲ್ಲದೆ ನಡೆದು ಹೋಗ್ಬಿಡುತ್ತವೆ, ಗೊತ್ತಿಲ್ಲದೆ ನಡೆದು ಹೋಗ್ಬಿಡುತ್ತವೆ. ಒಂದು ವಿಚಾರ ಗೊತ್ತಿದ್ರೂ ಕೂಡ ದುರ್ಬಲನಾಗಿರೋದ್ರಿಂದ ನಡೆದು ಹೋಗ್ಬಿಡುತ್ತೆ, ಇನ್ಮೇಲಾದ್ರೂ ಮಾಡೋದಿಲ್ಲ, ಹೇ ಭಗವಂತ ಗೊತ್ತಾಯ್ತು ಅಂತದೆಲ್ಲ ಮಾಡಬಾರ್ದು ಅಂತಂದ್ಬಿಟ್ಟಿದೆ, ಇನ್ಮೇಲೆ ಖಂಡಿತ ಮಾಡೋದಿಲ್ಲ ಭಗವಂತ ಅಂತ ಹೇಳಿ ಮೂರು ದಿನ ಚೊಕ್ಕಟವಾಗಿರ್ಬೋದು, ನಾಲ್ಕನೇ ದಿನ ಬಿದ್ದಾನಂತೆ. ಆ ಪೂರ್ವ ಸಂಸ್ಕಾರ ಅಂತಕ್ಕಂಥದ್ದು, ಅವನಿರ್ತಕ್ಕಂತಹ ದೌರ್ಬಲ್ಯ ಅಂತಕ್ಕಂಥದ್ದು ಆ ಪಾಪಕ್ರಮವನ್ನು ಮಾಡಿಸಿಬಿಡ್ತದೆ. ಹಾಗೇನ್ ಮಾಡೋದು, ಹೇ ಭಗವಂತ ನಾನು ನಿಮಗೆ ಹೇಳ್ತೇನೆ ವಿಜಯ ಮಾಡೋದಿಲ್ಲ ಎಂದೇನು ಹೇಳ್ತಾರೆ, ಪುನಃ ನಾನು ದುರ್ಬಲವಶಾತ್ ನಾನು ಪುನಃ ಅದೇ ತಪ್ಪು ಕೆಲಸ ಮಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸಬೇಕು, ಇನ್ಮೇಲೆ ಮಾಡೋದಿಲ್ಲ, ಶಕ್ತಿ ಕೊಡು ಆ ತಪ್ಪು ಕೆಲಸ ಮಾಡದಿರೋದಕ್ಕೆ, ಪಾಪ ಕಾರ್ಯ ಮಾಡದಿರೋದಕ್ಕೆ ಅಂತ ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ದೃಢ ನಿರ್ಧಾರ ಮಾಡಬೇಕು. 15 ದಿವಸ ನಡೀತದದು ಅಷ್ಟೇ, 14 ದಿನಕ್ಕೆ ಮತ್ತೆ ಬಿದ್ದ. ಆದ್ರೆ ಇಲ್ಲಿ ಪ್ರಗತಿ ಆಗಿದೆ ಅವರಲ್ಲಿ, ಏನು ಪ್ರಗತಿ, ಮೊದಲು 3 ದಿನಕ್ಕೆ ಬಿದ್ದ, ಈಗ 15 ದಿನದವರೆಗೆ ನಡ್ಕೊಂಡಿರೋದು ಸಾಧ್ಯವಾಯ್ತು, ಅವನ ಕೈನಲ್ಲಿ ಪಾಪ ಕಾರ್ಯ ಮಾಡದೇ ಇರೋದು ಸಾಧ್ಯ ಆಯ್ತು. ಆಮೇಲೆ ಮತ್ತೆ ಪ್ರಾರ್ಥನೆ ಮಾಡ್ಕೊಳ್ಬೇಕು, ಬಿಡಬಾರ್ದು, ಇನ್ನು ಹೇಗಿದ್ರು ನನ್ನ ಕೈಲಿ ಆಗೋದಿಲ್ಲ, ಪಾಪ ಮಾಡಿಯೇ ಸಾಯೋಣ ಅಂತ ತೀರ್ಮಾನ ಮಾಡಬಾರ್ದು. ಮತ್ತೆ ದೃಢ ನಿರ್ಧಾರ ಮಾಡ್ಬೇಕು, ಹೇ ಭಗವಂತ ಇನ್ಮೇಲಾದ್ರೂ ನಿನ್ ಕೈ ಬಿಡ್ಬೇಡ, ಇದ್ರೆ ನಿನ್ನ ಸರ್ವ ಶಕ್ತಿ ತುಕ್ಕಿ ಅಪಖ್ಯಾತಿ ಬಂದ್ಬಿಡುತ್ತೆ ಅಂತ ಬೇಕಾದ್ರೆ ಒಂದು ಮಾತು ಅವನಿಗೆ ಹಾಕ್ಬಿಡ್ಬೋದು. ಈ ರೀತಿಯಲ್ಲಿ ಅವನ ಸಹಾಯವನ್ನ ಪಡೆದು ಮತ್ತೆ ದೃಢ ನಿರ್ಧಾರ ಮಾಡಿದ ಮೇಲೆ 2 ತಿಂಗಳು ಅವನು ಚೊಕ್ಕಟವಾಗಿರ್ತಾನೆ. 2 ತಿಂಗಳು ದಾಟಿದ ಮೇಲೆ ಒಂದು ದಿನ ನಿಂತೋಗ್ಬಿಟ್ಟಿರ್ತಾನೆ. ಈ ರೀತಿಯಲ್ಲಿ ಮನುಷ್ಯ ಪ್ರಗತಿ ಹೊಂದದು, ನೆನ್ಪಿಟ್ಕೊಳ್ಬೇಕು ಈ ಮಾತನ್ನ. ಏಸು ಸಲ ತಪವ ಗೈ ಏಸು ಬಂದವ ನಾತ್ತು ಕೌಶಿಕಂ ಬ್ರಹ್ಮರ್ಷಿ ಪದಕರ ನಾದನ್ ಘಾತಿ ಪಡುತ್ತ ಇನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ ಲೇಸಾಗಿ ಸಾಪ್ತವನು ಮಂಕುತಿಮ್ಮ. ಮತ್ತೆ ಮತ್ತೆ ಪ್ರಯತ್ನ ಮಾಡಬೇಕು, ಟ್ರೈ ಟ್ರೈ ಟ್ರೈ ಅಗೇನ್. ಆದ್ರೆ ನಾವು ಮತ್ತೆ ಮತ್ತೆ ಪಾಪ ಮಾಡೋದಕ್ಕೆ ಟ್ರೈ ಮಾಡ್ತಾ ಇತ್ತು ಅಂತಂದ್ರೆ ಅದಾಗುತ್ತೆ. ಉದ್ದೇಶ ಶುದ್ಧವಾಗಿರಲಿ, ಮಧ್ಯೆ ಮಧ್ಯೆ ತಪ್ಪಿ ಹೋಗ್ಲಿ, ಏನ್ ಪರವಾಗಿಲ್ಲ, ಏನ್ ಮಾಡೋದಕ್ಕಾಗುತ್ತೆ. ಮನುಷ್ಯ ದುರ್ಬಲ, ಮಾಂಸ ಅವನ ಇಚ್ಛಾಶಕ್ತಿ ಏನೋ ಹೇಳ್ತದೆ ಪಾಪ ಮಾಡಬಾರದು ಅಂತ. ಆದ್ರೆ ಮಾಂಸ ಇದೆಯಲ್ಲ ಅದು ದುರ್ಬಲವಾಗಿದೆ, ಅದೇನೇನೋ ಬಯಸ್ತಾ ಇರ್ತದೆ, ಇಂಥದ್ದೆಲ್ಲ ಇರುತ್ತೆ. ಆದ್ರಿಂದ ಶ್ರೀರಾಮಕೃಷ್ಣ ಏನ್ ಹೇಳ್ತಾರೆ, ನಾಮ ಜಪಿಸಿ ಅದರ ಮಹತ್ತಿನಿಂದ ದೇಹ ಮನಸ್ಸನ್ನು ಪವಿತ್ರಗೊಳಿಸು, ನಿನ್ನ ನಾಲಿಗೆಯನ್ನು ಪವಿತ್ರಗೊಳಿಸು. ಭಗವನ್ ನಾಮ ಒಂದೇ ದಾರಿ, ಅದನ್ನ ಹೇಳ್ತಾ ಹೇಳ್ತಾ ಹೇಳ್ತಾ ಚಿತ್ತ ಶುದ್ಧಿ ಆಗುತ್ತೆ. ಮುಂದುವರಿಸ್ತಾ ಹೇಳ್ತಾರೆ ಶ್ರೀರಾಮಕೃಷ್ಣ, ಚಿತ್ತ ಶುದ್ಧಿ ಆಗದ ಹೊರತು ಭಗವಂತನ ದರ್ಶನ ದೊರೆಯುವ ಹಾಗಿಲ್ಲ. ಕಾಮ ಕ್ರೋಧ ಲೋಭ ಇವನ್ನೆಲ್ಲ ಜಯಿಸಿದರೆ ಮಾತ್ರ ಆತನ ಕೃಪೆ ಒದಗುತ್ತದೆ, ಆತನ ದರ್ಶನ ದೊರೆಯುತ್ತದೆ. ಕಾಮವನ್ನು ಜಯಿಸಲು ನಾನು ಏನೇನೋ ಸಾಧನೆ ಮಾಡಬೇಕಾಯ್ತು ಅಂತಂದ್ಬಿಟ್ಟು ಮಾಸ್ಟರ್ ಭಾಷೆ ಅಷ್ಟೇ ಬಂದ ಮುಗಿಸ್ಬಿಟ್ಟ, ಮತ್ತಿನ್ನೇನ್ ಬರೀದೇ ಇಲ್ಲ. ಅಮೋಶ್ ಅವರು ಹೇಳಿದ್ರು ಇವನು ಬರೀಲಿಲ್ವೋ, ಏನೇನೋ ಸಾಧನೆ ಮಾಡಬೇಕಾಯ್ತು ಕಾಮವನ್ನ ನಿಗ್ರಹಿಸುವುದಕ್ಕೆ ಅಂತ ಹೇಳಿದ್ರು. ಹಾಗಾದ್ರೆ ಏನೇನೋ ಇರಬೇಕು ಅದರಲ್ಲಿ, ಅದೇನೇನಿರ್ಬೋದು? ಒಂದು ಉಪಾಯ ಅಂತ ಹೇಳ್ಕೊಟ್ಟಿದ್ದಾರೆ, ಬರುವ ನಾಮ ಜಪವನ್ನು ಮಾಡಿದ್ರೆ ಕಾಮಶಕ್ತಿಯಲ್ಲಿರತಕ್ಕಂಥದ್ದು ಅಡಿದು ಹೋಗ್ತದೆ. ಅದಕ್ಕೋಸ್ಕರವೇ ಬೀಜ ಮಂತ್ರ ಅಂತ ಹೇಳ್ತಕ್ಕಂಥದ್ರ ಮೂಲಕ ಪ್ರತಿಯೊಬ್ಬರಿಗೂ ಉಪದೇಶವಾಗಿರುತ್ತೆ. ಆ ಉಪದೇಶವನ್ನ ಬಳಸಿಕೊಂಡು ಈ ಕಾಮಾದಿ ಅರಿಷತ್ ವರ್ಗಗಳನ್ನ ಗೆಲ್ಲಬೇಕು ಅಂತ ಇಷ್ಟ ಅರ್ಥ ಮಾಡಿಕೊಂಡ್ರೆ ಸಾಕು. ಬಳಿಕ ಮುಂದುವರಿಸಿದ ಶ್ರೀರಾಮಕೃಷ್ಣ ಹೇಳ್ತಾರೆ, ನನ್ನ 10-11 ವಯಸ್ಸಿನಲ್ಲಿ ನಾನು ಊರಿನಲ್ಲಿದ್ದಾಗ ನನಗೆ ಸಮಾಧಿಯ ಅನುಭವ ದೊರೆಯಿತು. ಗದ್ದೆ ಬಯಲಿನಲ್ಲಿ ಹೋಗ್ತಾ ಹೋಗ್ತಾ ಇದ್ದಾಗ ಏನೋ ಒಂದನ್ನು ನೋಡಿ ವಿಭಿನ್ನದಾಗಿ ಬಿಟ್ಟೆ. ಭಗವಂತನ ದರ್ಶನ ದೊರೆತಿರುವುದಕ್ಕೆ ಕೆಲವು ಲಕ್ಷಣಗಳಿವೆ. ಜ್ಯೋತಿ ಕಾಣಿಸಿಕೊಡುತ್ತದೆ, ಆನಂದ ಉಂಟಾಗುತ್ತದೆ, ಎದೆಯ ಒಳಗೆ ಮಹಾವಾಯು ಆಕಾಶ ಬಾಣದ ಹಾಗೆ ಸುರ್ ಸುರ್ ಅಂತ ಮೇಲಕ್ಕೆ ಹತ್ತಲಾರಂಭಿಸುತ್ತದೆ ಅಂತ ಈ ರೀತಿಯಲ್ಲಿ ಈ ಆಧ್ಯಾತ್ಮಿಕ ಅನುಭವದ ಬಗ್ಗೆ ಒಂದು ಮಾತು ಹೇಳಿದೆ. ಅದರಲ್ಲಿ ತಮಗೆ ಇನ್ನೂ ಸಣ್ಣ ವಯಸ್ಸಿನಲ್ಲಿ ಆ ಸಮಾಧಿಯ ಅನುಭವ ಆಯಿತು ಕಾಮಾರ್ಪುರದಲ್ಲಿ ಅಂತ ಮಾತನ್ನು ಹೇಳಿದ್ರಲ್ಲ, ಅದು ಯುಗಾವತಾರ ಶ್ರೀರಾಮಕೃಷ್ಣ ಅಂತನ್ನುವ ಪುಸ್ತಕದಲ್ಲಿ ಈ ರೀತಿಯಲ್ಲಿ ಬರೆಯಲಾಗಿದೆ. ಆಗ ಮಳೆಗಾಲ, ಬಂಗಾಳದ ಹಳ್ಳಿಗಾಡು ಪ್ರದೇಶವೊಂದರ ಮಳೆಗಾಲದ ಸೌಂದರ್ಯವನ್ನು ಕಂಡೇ ಅನುಭವಿಸಬೇಕು. ಒಂದು ಮಧ್ಯಾಹ್ನ 6-7 ವರ್ಷದ ಬಾಲದ ಗದಾಧರ ಹಳ್ಳಿ ಆಚೆಯ ಹಸಿರು ಹೊಲಗಳ ನಡುವೆ ಅಡ್ಡಾಡುತ್ತಿದ್ದಾನೆ. ಕೈಯಲ್ಲಿ ಪುರಿ ತುಂಬಿದ ಬುಟ್ಟಿ, ಈ ಪುರಿ ಅಥವಾ ಚುರುಮುರಿ ಎಂಬುದು ಬಂಗಾಳದ ಒಂದು ಪ್ರಮುಖ ಆಹಾರ. ಮಕ್ಕಳಿಗೆ ತಿನ್ನಲು ಇದನ್ನು ಒಂದೋ ಬುಟ್ಟಿಗೋ ಇಲ್ಲವೇ ಬಟ್ಟೆಯ ಹಂಚಿಗೋ ಹಾಕಿಕೊಡುವುದು ಸಾಮಾನ್ಯ ಪರಿಪಾಠ. ಗದಾಧರ ಪುರಿಯನ್ನು ಮೆಲ್ಲನೆ ಮೆಲ್ಲುತ್ತಾ ಕಾಲೆರೆದುಕೊಂಡು ಬರುತ್ತಿದ್ದಾನೆ. ಪುರಿಗಿಂತ ಹೆಚ್ಚಾಗಿ ಸುತ್ತಲಿನ ಪ್ರಕೃತಿಯ ರಮಣೀಯತೆಯನ್ನು ಆಸ್ವಾದಿಸುತ್ತಿದ್ದಾನೆ. ಆತನ ಮನಸ್ಸು ನಿಸರ್ಗದಂತೆಯೇ ಪ್ರಶಾಂತವಾಗಿದೆ. ಗದಾಧರ ನೋಡುತ್ತಿದ್ದಂತೆಯೇ ದಿಗಂತ ದಾಟಿಯಿಂದ ಶ್ಯಾಮಲ ಬಣ್ಣದ ಮೇಘವೊಂದು ತೇಲಿ ಬಂದು ಹೆಪ್ಪುಗಟ್ಟಿತು. ತನ್ನೊಳಗೆಯೇ ಆನಂದಿಸುತ್ತ ಬಾಲಕ ಅದನ್ನೇ ತದೇಕ ಚಿತ್ತನಾಗಿ ದೃಷ್ಟಿಸುತ್ತಿದ್ದಾನೆ. ಅದೇ ವೇಳೆಗೆ ಶುಭ್ರ ಶ್ವೇತವರ್ಣದ ಬೆಳ್ಳಕ್ಕಿಗಳ ಒಂದು ಗುಂಪು ಆ ಕಾರ್ಬೋಡಕ್ಕೆ ಎದಿರಾಗಿ ಹಾಲು ಹೋಯಿತು. ಆ ಅದೆಂಥ ದೃಶ್ಯ! ಅದನ್ನು ಕಂಡೊಡನೆ ಆತನೊಡಗೊಂದು ಆನಂದದ ಅಲೆ ಎದ್ದಿತು. ಆ ಭೋರ್ಗರೆವ ಅಲೆಯ ತಾಡಲಕ್ಕೆ ಸಿಲುಕಿದ ಗದಾಧರನ ದೇಹ ಪ್ರಜ್ಞೆ ಎಲ್ಲಿಯೋ ಕೊಚ್ಚಿ ಹೋಯಿತು. ಆತನ ಇಲ್ಲದ ಶರೀರ ದೊಪ್ಪನೆ ಕೆಳಬಿತ್ತು. ಬೊಟ್ಟಿಯು ಅದರಲ್ಲಿದ್ದ ಪೊರಿಯು ಚಲ್ಲಾಪಿಲ್ಲಿಯಾಗಿ ಚದುರಿ ಬಿದ್ದಿತು. ಆದರೆ ಗದಾಧರನಿಗೆ ಮಾತ್ರ ತನ್ನೊಳಗೂ ಹೊರಗೂ ಎಲ್ಲೆಲ್ಲಿಯೂ ಆನಂದವೇ ತುಂಬಿದಂತಿತ್ತು. ಆತ ಹೀಗೆಯೇ ಅದೆಷ್ಟು ಹೊತ್ತು ಬಿದ್ದಿದ್ದನೋ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಆ ತಾಜೆಯಾಗಿ ಬಂದ ಯಾರೋ ಹಳ್ಳಿಗರು ಅವನನ್ನು ಎತ್ತಿಕೊಂಡು ಮನೆಗೆ ತಂದು ಬಿಟ್ಟರು. ಹುಡುಗನನ್ನು ಸರಿಯಾಗಿ ನೋಡಿಕೊಳ್ಳಿ ಎಂದು ತಾಯಿ ತಂದೆಯರಿಗೆ ಬುದ್ಧಿ ಹೇಳಿ ಹೊರಟರು. ಗದಾಧರ ಮಾತ್ರ ಏನೂ ಆಗದವನಂತೆ ಎದ್ದು ಕುಳಿತ. ಆದರೆ ಹುಡುಗ ಈ ರೀತಿ ಪ್ರಜ್ಞೆ ತಪ್ಪಿ ಬಿದ್ದು ಹೋಗುವಂತಾದ್ರೆ ಏನೆಂದು ತಿಳಿಯುವುದು? ಭಾವಾವಸ್ಥೆಯನ್ನು ತಿಳಿಯಬೇಕೇ? ಅಂತಹ ಅವಸ್ಥೆಯ ಪರಿಚಯವಾದರೂ ಯಾರಿಗಿದೆ? ಅದು ಆ ಹಳ್ಳಿಯಲ್ಲಿ. ಹಾಗಾದ್ರೆ ಇನ್ನೇನೆಂದು ತಿಳಿಯಬೇಕು? ಹುಡುಗರಿಗೆ ರಕ್ತಹೀನತೆ ಎಂದೇ, ಹುಡುಗ ಕಟ್ಟುಮಸ್ತಾಗಿರುವುದು ಕಂಡರೇ ತಿಳಿಯುತ್ತದೆ. ಮತ್ತಿನ್ನೇನಿರಬೇಕು? ಅಪಸ್ಮಾರ ಇರಬಹುದು, ಯಾಕಿರಬಾರದು? ಮಗನ ಮೇಲಿನ ಪ್ರೀತಿಯ ಅತಿಶಯದಿಂದಾಗಿ ಕ್ಷುತಿರಾಮ ಚಂದ್ರಮಣಿಯರು ಹೀಗೆ ಬಗೆಬಗೆಯಾಗಿ ಧಾವಿಸಿ ನೋಡಿದರು. ಕೊನೆಗೆ ಚಂದ್ರಮಣಿ ಪತಿಯಲ್ಲಿ ನೆನವಿಸಿಕೊಂಡರು, ನೋಡಿ ಇದು ಖಂಡಿತ ಮೂರ್ಛೆ ರೋಗವೇ, ಕೆಲವು ಮಕ್ಕಳಿಗೆ ಹೀಗೆ ಆಗುವುದುಂಟು, ನೀವು ಇದಕ್ಕೆ ಬೇಗನೆ ಏನಾದರೂ ಒಂದು ಪರಿಹಾರ ಮಾಡಲೇಬೇಕು. ಕ್ಷುತಿರಾಮ ಪತ್ನಿಗೆ ಭರವಸೆ ನೀಡುತ್ತಾ ಹೇಳಿದ, ಚಂದ್ರ ಅದೆಲ್ಲ ಬೇಕಿಲ್ಲ, ಬದಲಾಗಿ ಒಂದು ಶಾಂತಿ ಕಾರ್ಯ ಮಾಡಿಸೋಣ, ಆಯ್ತ ಕೂಡ ಕಟ್ಟಿಸೋಣ, ನೀನೇನು ಭಯಪಡಬೇಡ. ಶಾಂತಿ ಕಾರ್ಯಕ್ಕೆ ಅಣಿಗೊಳಿಸಲಾಯಿತು. ಗದಾಧರ ಮಾತ್ರ ಧೈರ್ಯವಾಗಿಯೇ ಇದ್ದ ಮತ್ತು ತಾನೇ ತಾಯಿಯನ್ನು ಸಮಾಧಾನಗೊಳಿಸುತ್ತ ಮತ್ತೆ ಹೇಳಿದ, ಅಮ್ಮ ನೀನೇನೇನೂ ಹೆದರಬೇಡ, ನನಗೆ ಅಂಥದ್ದೇನು ಆಗಿಲ್ಲ. ಅವತ್ತು ನನ್ನ ಮನಸ್ಸು ಏನೋ ಒಂದು ಆನಂದದಲ್ಲಿ ಮುಳುಗಿ ಹೋಗಿತ್ತು. ಆ ಬಗೆಯ ಅನುಭವ ನನಗೆ ಹಿಂದೆಂದೂ ಆಗಿರಲಿಲ್ಲ. ನಾನು ಹೊರಗಡೆ ಪ್ರಜ್ಞೆ ಇಲ್ಲದವನಂತೆ ಕಂಡು ಬಂದರೂ ಒಳಗಡೆ ಬಹಳ ಆನಂದದಿಂದಲೇ ಇದ್ದೆ. ಹುಡುಗ ಆನಂದದ ಅನುಭವವನ್ನ ಹೇಳ್ತಾ ಇದ್ದಾರೆ. ಇಂಥದ್ದೊಂದು ಆಧ್ಯಾತ್ಮಿಕ ಅನುಭವ ಯಾವ ವಯಸ್ಸಿನಲ್ಲೂ ಕೂಡ ಆಗಬಹುದು, ಯೋಗ್ಯತೆ ಸಾಮರ್ಥ್ಯ ಇತ್ತು ಅಂತ ಹೇಳಿದೆ ಶ್ರೀರಾಮಕೃಷ್ಣ. ಆ ಮಾತು ಹೇಳ್ತಾರೆ. ಬಳಿಕ ಹೇಳ್ತಾರೆ, ಜ್ಯೋತಿ ಕಾಣಿಸ್ಕೊಡ್ತದೆ, ಆಧ್ಯಾತ್ಮಿಕ ಪ್ರಗತಿ ಆಗಿದೆ ಅಂತ ಅನ್ನೋದಕ್ಕೆ ಸಾಕ್ಷಿಯೇನಪ್ಪ ಅಂದ್ರೆ ಜ್ಯೋತಿ ಕಾಣಿಸ್ಕೊಡ್ತದೆ, ಆನಂದ ಉಂಟಾಗ್ತದೆ, ಎದೆಯ ಒಳಗೆ ಮಹಾವಾಯು ಆಕಾಶ ಬಾಡದ ಹಾಗೆ ಸುರು ಸುರು ಅಂತ ಮೇಲಕ್ಕೆ ಹತ್ತಲಾರಂಭಿಸುತ್ತದೆ. ಈ ಮಾತುಗಳನ್ನ ನಾವು ಕೇಳಬೇಕು ಅಷ್ಟೇ. ನಮಗೆ ಹಾಗೆ ಆಯ್ತು ಅಂತ ತಿಳ್ಕೊಳ್ಬಾರ್ದು. ನಮಗೇನಾದ್ರೂ ಹಾಗೆ ಆಯ್ತು ಅಂದ್ರೆ ವಾದ ಇರಬಹುದು. ಜ್ಯೋತಿ ಕಾಣಿಸೋದು ಯಾತಕ್ಕೆ ಅಂದ್ರೆ ನರಗಳ ದೌರ್ಬಲ್ಯ ಇರಬಹುದು. ಆನಂದ ಉಂಟಾಗ್ತಾ ಇದೆ ಅಂತಂದ್ರೆ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಬಹುದು. ನಮ್ಮ ದೈನಂದಿನ ಜೀವನ ಹೇಳ್ತಕ್ಕಂಥದ್ದು ಶಿಸ್ತುಬದ್ಧವಾಗಿರಬೇಕು. ಶರೀರದ ನರನಾಡಿ ಅಂತ ಹೇಳ್ತಕ್ಕಂಥದ್ದು ಗಟ್ಟಿಮುಟ್ಟಾಗಿರಬೇಕು. ಮಾನಸಿಕ ಪಾವಿತ್ರ್ಯ ಅನ್ನೋದು ನೆಲೆಗೊಂಡಿರಬೇಕು. ಇಷ್ಟು ಮೂಲಭೂತವಾದ ಅಂಶಗಳು ಇದ್ದು ಬೆಳಕು ಕಾಣಿಸ್ತಾ ಇದೆ, ಆನಂದ ಬರ್ತಾ ಇದೆ, ಸುರುಸುರಂತೆ ಬೇರೆಡೆ ಹೋದಂತೆ ಅಂತ ಸರಿಯದು. ಗೋಳಿನ ಜೀವನವನ್ನು ನಡೆಸ್ತಾ ಸುರುಸುರ ಅಂತಂದ್ರೆ ಕತೆ ಬೇರೆ. ಆದ್ರಿಂದ ನಮ್ಮ ಶಾರೀರಿಕ ಜೀವನ, ಮಾನಸಿಕ ಜೀವನ ಇವುಗಳನ್ನು ಚೆನ್ನಾಗಿ ಪರೀಕ್ಷೆ ಮಾಡಿ ನೋಡಿಕೊಳ್ಬೇಕು. ಒಬ್ಬ ನರಪೇತಲ ತನ್ನ ಒಂದಿಷ್ಟು ದರ್ಶನಗಳಾಗ್ತಾ ಇವೆ ಅಂತ ಸ್ವಾಮಿ ವಿವೇಕಾನಂದರಿಗೆ ಹೇಳೋದು ಬಂದಾಗ ಸ್ವಾಮಿ ವಿವೇಕಾನಂದರು ಕಣ್ಮರೆಸೋದಕ್ಕೂ ಕೂಡ ನಾಲ್ಕು ಒಳ್ಳೆ ಮಾತು ಹೇಳ್ದೇನೇನೆ, ನೇರವಾಗಿ ಹೇಳ್ತಾರೆ, ಮೊದಲು ನಿನ್ನ ಡಾಕ್ಟರ್ ತೋರಿಸು ನಿನ್ನ ಶರೀರನ, ಸ್ವಲ್ಪ ಪೌಷ್ಟಿಕ ಆಹಾರ ತಗೋ, ಸ್ವಲ್ಪ ಟಾನಿಕ್ ತಗೋ ಅಂತ ಹೇಳಿ ಕಳಿಸ್ತಾರೆ. ಇಲ್ಲೆಲ್ಲ ನಮಗೆ ಸೂಚನೆಗಳು ಸಿಗುತ್ತವೆ. ಆಧ್ಯಾತ್ಮಿಕ ಅನುಭವ ಅಂತಕ್ಕಂಥದ್ದು ಬರಬೇಕಾದ್ರೆ ಶಾರೀರಿಕ ದೃಢತೆ, ಮಾನಸಿಕ ದೃಢತೆ ಅಂತಕ್ಕಂಥದ್ದು ಇರಲೇಬೇಕು. ಸುಖ ದುಃಖ ಲಾಭ ನಷ್ಟ ಮಾನ ಅವಮಾನ ಮೊದಲಾದ ದ್ವಂದ್ವಗಳನ್ನ ಏಕಪ್ರಕಾರವಾಗಿ ಸಹಿಸಿಕೊಳ್ಳುವಂತಹ ಸಾಮರ್ಥ್ಯ ಇದೆಯೋ ಅದರ ನಿಮಗೆ ಆದಂತಹ ಆಧ್ಯಾತ್ಮಿಕ ಅನುಭವ ಎಲ್ಲ ಸತ್ಯ. ಹೊಗಳಿದ್ರೆ ಏರಿ, ತೆಗೆದರೆ ಬಿದ್ದು ಕರಗಿ, ಈ ರೀತಿಯಲ್ಲಿ ಪರಿಪಾಡು ಕೊಡ್ತಕ್ಕಂತಹ ಮಾನಸಿಕ ಸ್ಥಿತಿ, ಹೀನ ಮಾನಸಿಕ ಸ್ಥಿತಿ ಇದ್ಕೊಂಡು ಆಧ್ಯಾತ್ಮಿಕ ಅನುಭವ ಆಗಿದೆ ಅಂತ ಹೇಳಿದ್ರೆ ಆ ಅನುಭವ ನೀನೇ ಇಟ್ಕೊಳ್ಳಿ ಅಂತ ನೀವು ಧಾರಾಳವಾಗಿ ನಿಮ್ಗೆ ಹೇಳಿದವರು ಹೇಳ್ಬಹುದು. ಆದ್ರಿಂದ ಇಂತಿಂತಹ ಲಕ್ಷಣಗಳನ್ನ ಶ್ರೀರಾಮಕೃಷ್ಣ ಹೇಳಿದಾಗ ನಾವು ಅದಕ್ಕೆ ಅರ್ಹರಾಗಿದ್ದೇವೆಯೇ ಅಂತ ಅನ್ನೋದನ್ನು ಒಂದು ಜೊತೆಲಿ ನೆನಪಿಟ್ಕೊಳ್ಬೇಕಾಗುತ್ತೆ, ತಿಳಿದುಕೊಳ್ಬೇಕಾಗುತ್ತೆ. ಇಷ್ಟು ಮಾತನ್ನು ಹೇಳಿದ ಮೇಲೆ ಬೆಳಗಾಯಿತು. ಆಮೇಲೆ ಬಾಬುರಾಮ ಮತ್ತು ರಾಮದಯಾಲ ಮನೆಗೆ ಹೊರಟು ಹೋದ್ರು. ಮಾಸ್ಟರ್ ಮಹಾಶಯ ಇಂದಿನ ಹಗಲು ಮತ್ತು ರಾತ್ರಿಯನ್ನು ಕೂಡ ಪರಮಾಂಸರೊಡನೆ ಕಳೆದ ಅಂತ ಅಲ್ಲಿವರೆಗೆ ಆ ಮಾತು. ಮುಂದೆ ಡಿಸೆಂಬರ್ ತಿಂಗಳಲ್ಲಿ ಅಪರಾಹ್ನದ ವೇಳೆ ಒಂದು ದಿನ ಪರಮಾಂಸರು ತಮ್ಮ ಕೊಠಡಿಯಲ್ಲಿ ಮಾಸ್ಟರ್ ಮತ್ತು ಒಬ್ಬಿಬ್ಬರೊಡನೆ ಭಕ್ತರೊಡನೆ ಕುಳಿತುಕೊಂಡಿದ್ದಾರೆ. ಕೆಲವು ಮಂದಿ ಮಾರ್ವಾಡಿ ಭಕ್ತರು ಬಂದು ಪರಮಹಂಸರಿಗೆ ಪ್ರಣಾಮ ಮಾಡಿದರು. ಅವರು ಪರಮಹಂಸರನ್ನ ತಮಗೆ ಸ್ವಲ್ಪ ಉಪದೇಶ ಮಾಡಬೇಕು ಅಂತನ್ನೋದಾಗಿ ಕೇಳಿಕೊಂಡ್ರು. ಪರಮಹಂಸರು ನಗುತ್ತಿದ್ದಾರೆ. ಶ್ರೀರಾಮಕೃಷ್ಣ ಮಾರ್ವಾಡಿ ಭಕ್ತರಿಗೆ ಹೇಳ್ತಾರೆ, ನೋಡಿ ನಾನು ನನ್ನದು ಎಂಬುದೇ ಅಜ್ಞಾನ, ಆದರೆ ಹೇ ಭಗವಂತ ನೀನೇ ಕರ್ತ, ಎಲ್ಲವೂ ನಿನಗೆ ಸೇರಿದವೆ ಅಂತ ಭಾವಿಸುವುದೇ ಜ್ಞಾನದ ಚಿಹ್ನೆ. ಜೊತೆಗೆ ನನ್ನದು ಅಂತ ಹೇಳುವ ಬಗೆ ಹೇಗೆ, ನನ್ನದು ಅಂತ ಹೇಳುವ ಬಗೆಯಾದರೂ ಹೇಗೆ? ತೋಟದ ಸೂಪರಿಂಟೆಂಡೆಂಟ್ ಹೇಳ್ತಾರೆ, ಇದು ನಮ್ಮ ತೋಟ ಅಂತ. ಆದರೆ ಆತನ ಯಾವುದೋ ಒಂದು ತಪ್ಪಿಗಾಗಿ ಆತನನ್ನ ತೋಟದ ಯಜಮಾನ ವಜಾ ಮಾಡಿಬಿಟ್ಟಿದ್ದೆ ಆದ್ರೆ, ಆಗ ಆತ ತನ್ನ ಮಾವಿನ ಮರದ ಪೆಟ್ಟಿಗೆಯನ್ನು ಹೊರಗೆ ತೆಗೆದುಕೊಂಡು ಹೋಗೋದಕ್ಕೂ ಸಾಹಸ ಪಡಲಾರದವನಾಗಿಬಿಡ್ತಾನೆ. ಕಾಮ ಕ್ರೋಧ ಮೊದಲಾದವು ನಮ್ಮನ್ನ ಬಿಟ್ಟು ಹೋಗತಕ್ಕಂಥವಲ್ಲ, ಅವನ್ನು ಭಗವಂತನ ಕಡೆಗೆ ತಿರುಗಿಸಿಬಿಡಿ. ಆಸೆ ಪಡಬೇಕಾಗಿದ್ರೆ, ಲೋಭ ಪಡಬೇಕಾಗಿದ್ರೆ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಆಸೆ ಪಡಿ, ಲೋಭ ಪಡಿ. ವಿವೇಚನೆಯ ಮೂಲಕ ಅವನ್ನು ಭಗವಂತನ ಕಡೆಗೆ ಅಟ್ಟಿಬಿಡಿ. ಆನೆ ಬೇರೆಯವರ ಬಾಳೆ ತೋಟದ ಕಡೆಗೆ ಸೊಂಡಲು ನೀಡಿದರೆ ಮಾವುತ ಅಂಕುಶದಿಂದ ಅದನ್ನ ತೀಗಿತಾರೆ. ನೀವೆಲ್ಲ ವ್ಯಾಪಾರಿಗಳು, ನಿಮ್ಮ ವ್ಯಾಪಾರವನ್ನು ಹೇಗೆ ಉನ್ನತಿ ತರಬೇಕು ಅಂತ ಅನ್ನೋದು ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಮೊಟ್ಟ ಮೊದಲು ನಿಮ್ಮಲ್ಲಿ ಕೆಲವರು ಹರಳೆಣ್ಣೆ ಮಿಲ್ಲು ಇಡ್ತೀರಿ, ಸ್ವಲ್ಪ ಹೆಚ್ಚು ದುಡ್ಡು ಸಂಪಾದನೆ ಆಯಿತು ಅಂದ್ರೆ ಜವಳಿ ಅಂಗಡಿ ಇಟ್ಬಿಡ್ತೀರಿ. ಹಾಗೆ ನೀನೆ ಭಗವಂತನ ಮಾರ್ಗದಲ್ಲೂ ಮುಂದುವರಿಬೇಕು. ಆಗ ಆಗ ನಿರ್ಜನ ಪ್ರದೇಶಕ್ಕೂ ಹೋಗಬೇಕು, ಭಗವಂತನನ್ನ ಅಲ್ಲಿ ಸ್ವಲ್ಪ ತೀವ್ರತೆಯಿಂದ ಕರೀಬೇಕು. ಹಾಗೆ ಮಾಡಿದ್ರೆ ತೀವ್ರತೆಯಿಂದ ಕರೆಯೋದಕ್ಕೆ ನಿಮಗೆ ಸಾಧ್ಯ ಆದರೂ ಆಗಬಹುದು ಅಂತ ಇಷ್ಟು ಮಾತುಗಳನ್ನ ಹೇಳ್ತಾರೆ. ಇದರಲ್ಲಿ ಹಲವಾರು ಅಂಶಗಳೆಲ್ಲ ಬರುತ್ತವೆ, ಅವುಗಳನ್ನೆಲ್ಲ ಒಂದೊಂದಾಗಿ ತಗೊಂಡು ನಾವು ಆಲೋಚಿಸಬೇಕಾಗುತ್ತೆ. ಇಲ್ಲಿ ಶ್ರೀರಾಮಕೃಷ್ಣರು ಆ ಮಾರ್ವಾಡಿ ಭಕ್ತರಿಗೆ ಹೇಳ್ತಕ್ಕಂತ ಉಪದೇಶದಲ್ಲಿ ಅವರದೇ ಉದಾಹರಣೆ ಕೊಟ್ಟುಕೊಂಡು ಭಗವಂತನ ಭಕ್ತಿಯನ್ನು ಬೆಳೆಸ್ಕೊಳ್ಳುವಂತಹ ಹೇಗೆ ಅಂತ ಅನ್ನೋದನ್ನು ತಿಳಿಸಿಕೊಡ್ತಾರೆ. ವ್ಯಾಪಾರಿಗಳು ಮೊದಲೇನ್ ಮಾಡ್ತಾರಂತೆ, ಹರಳೆಣ್ಣೆ ಮಿಲ್ ಇಡ್ತಾರಂತೆ. ಹರಳೆಣ್ಣೆ ಮಿಲ್ಲು ಅಂತಂದ್ರೆ ಎಣ್ಣೆ ಹಿಂಡಿ ತೆಗೆಯುವಂತಹದ್ದು, ಹರಳೆ ಬೀಜನ. ಅದು ಬಹಳ ಸುಲಭದ ಯಂತ್ರ, ಹೆಚ್ಚು ಹಣ ಏನು ಉಪಯೋಗಿಸಬೇಕಾಗಿಲ್ಲ ಆ ಯಂತ್ರಕ್ಕೆ. ಆ ಎಣ್ಣೆ ಮಾರಿ ಮಾರಿ ಮಾರಿ ಮಾರಿ ಒಂದು ನಾಲ್ಕು ಕಾಸು ಆದ ಕೂಡಲೇ ಬಟ್ಟೆ ಅಂಗಡಿ ಇರ್ತಾರಂತೆ. ಈ ಶೀಲಾಂತರಿಯ ದಿನಲ್ಲ ಎಲ್ಲಿ ನೋಡ್ಕೊಂಡ್ರು ಆಶ್ಚರ್ಯವಾಗುತ್ತೆ. ಅಂದ್ರೆ ಸೂಕ್ಷ್ಮ ಬುದ್ಧಿಗೆ ನೋಡಿದ ತಕ್ಷಣ ಪ್ರಪಂಚದ ವ್ಯವಹಾರಗಳೆಲ್ಲ ಒಲಿವಿಗೆ ಬರುತ್ತವೆ ಅಂತ ನಾವು ಹಾಗೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಸಣ್ಣ ಸಣ್ಣ ವ್ಯಾಪಾರದಿಂದ ದೊಡ್ಡ ದೊಡ್ಡ ವ್ಯಾಪಾರಕ್ಕೇರಿ ಮನುಷ್ಯ ಹೇಗೆ ಶ್ರೀಮಂತರಾಗ್ತಾರೋ ಅದೇ ರೀತಿಯಲ್ಲಿ ಏನೂ ಭಕ್ತಿ ಇರತಕ್ಕಂತಹ ವ್ಯಕ್ತಿ ಮೊದಲು ಸಾಧುಸಂಗ, ನಿರ್ಜನ ವಾಸ ಅಂದ್ರೆ ಏಕಾಂತವಾಸ ಇವುಗಳನ್ನೆಲ್ಲ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಮೆಲ್ಲಗೆ ಭಕ್ತಿ ತರತಕ್ಕಂತಹದ್ದು ಎಚ್ಚರಗೊಳ್ಳುತ್ತೆ ಅಂತ ಉಪಾಯವನ್ನ ಹೇಳ್ಕೊಡ್ತಾರೆ. ಹಾಗೆಂತ ಒಂದು ಒಂದು ಮಾತು ಹೇಳ್ತಾರೆ. ಆದ್ರೆ ಒಂದು ವಿಷಯ, ಕಾಲ ಬರದೆ ಏನು ಆಗುದಿಲ್ಲ. ಕೆಲವರು ಭೋಗಿಸಬೇಕಾದ್ದು ಮಾಡಬೇಕಾದ್ದು ಬಾಳ್ವಾಗಿ ಉಳಿದುಕೊಂಡಿರುತ್ತೆ. ಆದ್ರಿಂದ ಅವರು ಭಗವಂತನ ಕಡೆಗೆ ತಿರುಗಬೇಕಾದ್ರೆ ಸ್ವಲ್ಪ ಹೆಚ್ಚು ಸಮಯವೇ ಬೇಕಾಗುತ್ತದೆ. ಕುರು ಇನ್ನೂ ಮಾಗದೇ ಇರುವಾಗ ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿಸಿದ್ರೆ ಅದು ವಿಪರೀತಕ್ಕಿಟ್ಟುಕೊಳ್ಳುತ್ತದೆ. ಅದು ಹಣ್ಣಾಗಿ ಮೊಳೆ ಬಂದ್ರೆ ಆಗ ಡಾಕ್ಟರ್ ಶಸ್ತ್ರಚಿಕಿತ್ಸೆ ಮಾಡ್ತಾರೆ. ಒಮ್ಮೆ ಒಂದು ಮಗು ತನ್ನ ತಾಯಿಗೆ ಹೇಳ್ತು, ಅಬ್ಬ ನನಗೀಗ ನಿದ್ದೆ ಬರುತ್ತೆ, ನನಗೆ ಯಾವಾಗ ಮೂತ್ರ ಬರುತ್ತೋ ಆಗ ನನ್ನನ್ನು ನೆಪಿಸಿಬಿಡು ಅಂತ. ತಾಯಿ ಹೇಳಿದ್ಲು, ಮಗು ಅದೇ ನಿನ್ನ ನೆಪಿಸಿಬಿಡುತ್ತೆ, ನಾನು ಹೇಳಿಸಬೇಕಾದ ಅವಶ್ಯಕತೆ ಏನು ಇರೋದಿಲ್ಲ ಅಂತ ಶ್ರೀರಾಮಕೃಷ್ಣ ಈ ಉದಾಹರಣೆ ಕೊಟ್ಟು ಹೇಳ್ತಾರೆ. ಆದ್ರೆ ಒಂದು ವಿಷಯ, ಕಾಲ ಬರದೆ ಏನೂ ಆಗೋದಿಲ್ಲ. ಕಾಲೇನಾತ್ಮನಿ ವಿಂದತಿ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಕಾಲದಲ್ಲಿ ತನ್ನ ಆತ್ಮದಲ್ಲಿಯೇ ಎಲ್ಲವನ್ನೂ ಪಡೆದುಕೊಳ್ತಾನೆ ಅಂತ. ಈ ಕಾಲ ಅಂತನ್ನೋದು ಬಹಳ ಮುಖ್ಯವಾದದ್ದು. ಒಂದು ಬೀಜ ಮೊಳೆತು ಗಿಡವಾಗಿ ಮರವಾಗಿ ಹಣ್ಣು ಕೊಡಬೇಕಾದ್ರೆ ಬೀಜವನ್ನು ಬಿತ್ತೋದು ನಮ್ಮ ಕೆಲಸ, ಮಣ್ಣನ್ನ ಅದನ್ನು ಬೆತ್ತಗು ಮಾಡಿಕೊಡೋದು ನಮ್ಮ ಕೆಲಸ, ಗೊಬ್ಬರ ಹಾಕೋದು ನೀರ್ ಹಾಕೋದು ನಮ್ಮ ಕೆಲಸ, ಅದು ಮೊಳಕೆ ಹೊಡೆಯೋದು, ಅದು ಗಿಡವಾಗೋದು, ಅದು ಮರವಾಗೋದು, ಅದು ಹಣ್ಣಾಗೋದು, ಅದರದ್ದೇ ಕೆಲಸ. ತೋಟಗಾರ ಏನು ಮಾಡಲಾರ, ಆ ಗಿಡದಿಂದ ಹಣ್ಣನ್ನು ಎಳೆಯದಕ್ಕಾಗಕ್ಕೆ ಎಷ್ಟೇ ಫಲ ಉಪಯೋಗಿಸಿದ್ರು ಕೂಡ ಮರದಿಂದ ನಾವು ಹಣ್ಣನ್ನು ತರಲು ಸಾಧ್ಯವಿಲ್ಲ. ಸಕಾಲ ಬರಬೇಕು, ಅದು ಹಣ್ಣು ಕೊಡಬೇಕು. ಹಾಗೇನೇ ನಾವು ಕೂಡ ಆಧ್ಯಾತ್ಮಿಕವಾಗಿ ಮುಂದುವರೆಯಬೇಕಾದ್ರೆ ಭಗವಂತನ ಸಾಕ್ಷಾತ್ಕಾರ ಅಂತ ಆಗಬೇಕಾದ್ರೆ ಸಕಾಲ ಬರಬೇಕಾಗುತ್ತೆ. ಆ ಸಕಾಲಕ್ಕಾಗಿ ನಾವು ಎಚ್ಚರದಿಂದ ಕಾದು ಕುಳಿತಿರಬೇಕಾದದ್ದು ಬಹಳ ಮುಖ್ಯ. ವಸಂತ ಕಾಲದಲ್ಲಿ ಮಾವಿನ ಹಣ್ಣು ಬರ್ತದೆ, ಆದರೆ ಅದರ ಹಿಂದಿನ ಚಳಿಗಾಲದಲ್ಲಿ ಮರಕ್ಕೆ ಏನೋ ರೋಗ ಬಂತು ಅಂತ ಇಟ್ಕೊಳ್ಳಿ, ಹಾಗಾದ್ರೆ ಸಕಾಲ ಬಂದಾದರೂ ಕೂಡ ಅದು ಹಣ್ಣು ಕೊಡುವ ಬಗೆ ಹೇಗೆ? ಅದರಿಂದ ಮರವನ್ನ ಕಾಪಾಡ್ಕೊಳ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಎಣ್ಣೆ ಬರುವಾಗ ಕಣ್ಣು ಮುಚ್ಕೊಂಡ್ರು ಅಂತ ಒಂದು ಗಾದೆ ಇದೆ, ಅಥವಾ ಎಣ್ಣೆ ಬರುವಾಗ ಗಾಢ ಮುರಿಯಿತು ಅಂತ ಇನ್ನೊಂದು ಗಾದೆ ಇದೆ. ಭಗವಂತ ಯಾವ ಕಾಲದಲ್ಲಿ ನಮಗೆ ಅನುಗ್ರಹ ಮಾಡಬೇಕು ಅಂತ ಕಾದುಕೊಂಡಿದ್ದೋ ಆ ಹೊತ್ತಿನವರೆಗೂ ಕಾಯುವುದಕ್ಕೆ ಸಾಧ್ಯವಾಗದೆ ತಾಳ್ಮೆಗೆಟ್ಟು ಇನ್ನು ಬಹಳ ಹೊತ್ತಿದೆ ಅವರು ಬರುವಂತಹದ್ದು, ಅಷ್ಟೊತ್ತಿಗೆ ಸ್ವಲ್ಪ ಪ್ರಪಂಚದ ಭೋಗವನ್ನು ಅದನ್ನು ಅನುಭವಿಸ್ಕೊಂಡು ಬರೋಣ ಅಂತ ಹೊರಟ್ರೆ ಇವನು ಬಂದು ಹೊರಟು ಹೋಗಿ ಆಗಿರುತ್ತೆ ಅಷ್ಟೊತ್ತಿಗೆ. ಅದನ್ನು ತುಂಬಾ ಸ್ವಾರಸ್ಯಕರವಾದಂತಹ ಕಥೆಯಿಂದ ಹೇಳ್ತಾರೆ. ಪ್ರಸಿದ್ಧವಾದ ಒಂದು ಕಥೆ ಇದೆ. ಇಬ್ಬರು ತಪಸ್ವಿಗಳು ಕುಳಿತಿದ್ರಂತೆ, ನಾರದರು ಆಧಾರಿಯಾಗಿ ಬರ್ತಾ ಇದ್ರಂತೆ. ಮೊದಲನೇ ತಪಸ್ವಿ ನಾರದನ್ನು ಕೇಳಿದ್ರಂತೆ, ಎಲ್ಲಿ ಹೋಗ್ತಾ ಇದ್ದೀರಿ? ವೈಕುಂಠಕ್ಕೆ. ಹಾಗಾದ್ರೆ ದಯವಿಟ್ಟು ನನ್ನೊಂದು ಪ್ರಶ್ನೆ ಇದೆ ಕೇಳಬೇಕು ಶ್ರೀಹರಿಯನ್ನ. ಏನದು? ನನಗೆ ಯಾವಾಗ ದರ್ಶನ ಕೊಡ್ತಾನೆ ಅವನು? ಹಾಗೆ ಕೇಳ್ಕೊಂಡು ಬರ್ತೇನೆ ಅಂತ ಮುಂದೆ ಬಂದ್ರೆ ಇನ್ನೊಬ್ಬ ತಪಸ್ವಿ ಅವನು ಕೂತ್ಕೊಂಡಿದ್ದಾರೆ. ಅವರು ಕೂಡ ಕೇಳ್ತಾರೆ, ನೀವೆಲ್ಲ ಹೋಗ್ತಾ ಇದ್ದೀರಿ ವೈಕುಂಠಕ್ಕೆ, ಹಾಗೆ ನನ್ನೊಂದು ಪ್ರಶ್ನೆ ಇದೆ, ದಯವಿಟ್ಟು ನನಗೆ ಯಾವಾಗ ಸಾಕ್ಷಾತ್ಕಾರ ಕೊಡ್ತಾರೆ ಅವರು ಅಂತ ನನ್ನನ್ನು ಕೇಳ್ಕೊಂಡು ಬಂದ ಹೇಳ್ಬೇಕು. ನೀವು ಹಾಗೆ ಕೇಳ್ಕೊಂಡು ಬರ್ತೇನೆ, ಕೇಳ್ಕೊಂಡು ಬರ್ತಾನೆ ವಾಪಸ್. ಎರಡನೇ ತಪಸ್ವಿ ಕೇಳ್ತಾನೆ, ಏನ್ ಹೇಳಿದ್ರು ನನ್ನ ಬಗ್ಗೆ ವಿಷ್ಣು ಸ್ವಾಮಿ ಏನ್ ಹೇಳ್ದ? ಅವ್ನು ಹೇಳ್ದ, ನಿನಗೆ ಇನ್ನು ನಾಲ್ಕೇ ನಾಲ್ಕು ಜನ್ಮಗಳಲ್ಲಿ ಸಾಕ್ಷಾತ್ಕಾರ ಕೊಡ್ತಾರಂತೆ. ಹೌದಾ? ಇನ್ನು ನಾಲ್ಕು ಜನ್ಮ? ಹಾಗಾದ್ರೆ ಒಂದು ಮೂರು ಜನ್ಮವಾದ್ರೂ ಕೂಡ ಸಂಸಾರ ನಡೆಸ್ಕೊಂಡು ಬರ್ಬೋದಲ್ಲ. ಆ ನಾಲ್ಕನೇ ಜನ್ಮದಲ್ಲಿ ಸಾಧನೆ ಕುಳಿತು ಆಯ್ತು ಅಂತ ಅವ್ರು ಹೊರಟೇ ಹೋಗ್ಬಿಟ್ಟಂತೆ. ಆಮೇಲೆ ಮುಂದೆ ಬಂದ್ರೆ ಇನ್ನೊಬ್ಬ ತಪಸ್ವಿ ಅವ್ರು ಕೂತಿದ್ದಲ್ಲ, ಅವನು ಕೇಳ್ದ, ನನ್ನ ಬಗ್ಗೆ ಏನ್ ಹೇಳ್ದ ವಿಷ್ಣು ಸ್ವಾಮಿ? ನಾರದ ಹೇಳ್ದ, ನೀನ್ ಯಾವ ಮರದ ಬುಡದಲ್ಲಿ ಕುಳಿತಿದ್ಯೋ ಆ ಮರದಲ್ಲಿ ಎಷ್ಟು ಎರಗಳಿದೆಯೋ ಅಷ್ಟು ಜನ್ಮ ಆದ್ರೆ ನಿನಗೆ ದರ್ಶನ ಕೊಡ್ತಾ ಇರ್ತದೆ ಅಂತ ಹೇಳಿದ ತಕ್ಷಣವೇ ಆ ಮಾತು ಕೇಳಿದಂತ ಮನುಷ್ಯ ಕುಣದಾಡ್ಬಿಟ್ಟಂತೆ. ಆಹಾ, ಇಷ್ಟು ಎಷ್ಟು ದಯಾಮಯ, ಇಷ್ಟು ಜನಗಳ ಆದ್ಮೇಲೆ ನನ್ನ ದರ್ಶನ ಕೊಡ್ತಾರಂತಲ್ಲ ಅಂತ ಕೂತ್ಬಿಟ್ಟಂತೆ. ಭತ್ತ ಸಾಧನೆಗೆ ಬಿಟ್ಟು ತಕ್ಷಣ ಬಂದು ದರ್ಶನ ಕೊಟ್ಟಂತೆ. ಅವನು ದೃಢನಿಶ್ಚಯವನ್ನು ನೋಡಿ ಇಲ್ಲಿ ಆ ನಾಲ್ಕು ಜನ್ಮವನ್ನು ಕೂಡ ಕಾಯಲು ಸಾಧ್ಯವಿರತಕ್ಕಂತಹ ಚಾಳ್ಬೆಗಿಟ್ಟವರ ಕಥೆ ನೋಡಿ. ಈ ಕಥೆ ನಿಜಕ್ಕೂ ನಡೀತು ಅಂತ ಕೇಳಕ್ ಹೋಗ್ಬಾರ್ದು, ಇದು ನಡೀತಾನೆ ಇದೆ. ಆದ್ರಿಂದ ಶ್ರೀರಾಮಕೃಷ್ಣರು ಈ ಮಾತನ್ನು ಮುಂದೆ ಬಹಳ ವಿಧ ವಿಧವಾಗಿ ವರ್ಣಿಸ್ತಾರೆ. ಸಕಾಲಕ್ಕೋಸ್ಕರ ಹೇಗೆ ಚಾತಕ ಪಕ್ಷಿಯಂತೆ ಅಥವಾ ಸ್ವಾತಿ ಬಳೆಯ ಹನಿಗಾಗಿ ಕಾಯುವಂತಹ ಆ ಭಕ್ತಿನ ಚಿಪ್ಪಿನಂತೆ ಕಾಕೊಂಡಿರಬೇಕು ಅಂತನ್ನುವ ಮಾತನ್ನ ಬಹಳ ರಸಾತ್ಮಕವಾಗಿ ಹೇಳೋದಕ್ಕಿದ್ದಾರೆ. ಅದನ್ನೆಲ್ಲ ಈಗಲೇ ಹೇಳೋದು ಬೇಡ ನಾನು. ಆದ್ರೆ ಕಾಲ ಬಂದರೇನೆ ನಾವು ಎಷ್ಟು ಕಾಲ ಬಡ್ಕೊಂಡ್ರು ಕೂಡ ಆಗುದಿಲ್ಲ ಅಂತನೋ ಮಾತನ್ನ ನಾವಿಲ್ಲಿ ಶ್ರೀರಾಮಕೃಷ್ಣ ಯಾತಕ್ಕೆ ಅದನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕೆಲವರು ಭೋಗಿಸಬೇಕಾದ್ದು ಮಾಡಬೇಕಾದ್ದು ಬಹಳವಾಗಿ ಉಳಿದುಕೊಂಡಿರ್ತದೆ ಅಂತ. ಭೋಗ ಮುಗಿಯದೆ ತ್ಯಾಗ ಪ್ರಾರಂಭ ಆಗುವುದಿಲ್ಲ, ತ್ಯಾಗವಿಲ್ಲದೆ ಯೋಗ ಸಿದ್ಧಿಸುವುದಿಲ್ಲ. ಇದು ಒಂದಕ್ಕೊಂದು ಸಂಬಂಧ ಇರುತ್ತಂತ. ಆದ್ರಿಂದ ಈ ಭೋಗವನ್ನು ಅನುಭವಿಸುವಂತಹ ಕೂಡ ಒಂದು ಅವಶ್ಯಕವಾದ ಅಂಶವೇ ಆಗಿದೆ. ಸ್ವಾಮಿ ಬ್ರಹ್ಮಾನಂದರ ಹಿಂದಿನ ಹೆಸರು ರಾಖಾಲ. ಆತ ಶ್ರೀರಾಮಕೃಷ್ಣ ಬಳಿಗೆ ಬರುವಾಗ್ಲೇನೆ ಅವನಿಗೆ ಮದುವೆ ಆಗಿತ್ತು. 19 ವರ್ಷದ ಹುಡುಗನಿಗೆ ಮದುವೆ ಮಾಡಿಬಿಟ್ಟಿದ್ರು. ಆದರೂ ಕೂಡ ಶಿಷ್ಯತ್ವ ನಡೀತಾ ಇತ್ತು. ಶ್ರೀರಾಮಕೃಷ್ಣರು ಆಧ್ಯಾತ್ಮಿಕ ಶಿಕ್ಷಣ ಕೊಡ್ತಾ ಇದ್ರು. ಒಂದಾನೊಂದು ದಿನ ಮತ್ತೆ ಮತ್ತೆ ಆ ರಾಘವನ ಅತ್ತೆ ಇವನನ್ನು ಮನೆ ಕರ್ಕೊಂಡು ಬರ್ತಾ ಇದ್ರು. ಹೆಂಡತಿ ಇದ್ದಾರೆ, ಬಂದು ಮಾತಾಡ್ಕೊಂಡು ಹೋಗೋ ಇದ್ದಾರೆ. ಶ್ರೀರಾಮಕೃಷ್ಣ ಒಮ್ಮೆ ಅವರಿಗೆ ಹೇಳ್ತಾ ಇದ್ರು, ನೀನು ಹೋಗು, ಕೆಲವು ಕಾಲ ಹೆಂಡತಿ ಜೊತೆ ವಾಸ ಮಾಡ್ಬಿಟ್ಟು ಬಾ ಅಂತ. ರಾಮಕೃಷ್ಣ ಒಪ್ಪಿಗೆಯಲ್ಲೇ ನಿನ್ನೆ ಹೋಗಿ ಸಂಸಾರ ನಡೆಸಿಬಿಟ್ಟು ಬರ್ತಾರೆ ರಾಘವ. ಶ್ರೀರಾಮಕೃಷ್ಣ ಹಾಗೆ ಹೇಳಿದ್ದಾದ್ರೇನೆ ಆಮೇಲೆ ಭಕ್ತರ ಹತ್ರ ಹೇಳ್ತಾರೆ, ಅವನಿಗೆ ಒಂದ್ ಸ್ವಲ್ಪ ಅದರ ವಾಸನೆ ಇದೆ, ಅದೊಂದಿಷ್ಟು ಮುಗಿದು ಬಿಟ್ರೆ ಆಮೇಲೆ ಅವನು ನಿರಾತಂಕವಾಗಿ ಆಧ್ಯಾತ್ಮಿಕವಾಗಿ ಮುಂದುವರಿಬಹುದು, ಅದಕ್ಕೋಸ್ಕರ ನಾನೇ ಹೇಳಿದೆ. ಅದೇ ರೀತಿಯಲ್ಲಿ ರಾಘವಿಗೆ ಒಂದು ಮಗು ಆಗುತ್ತೆ, ಗಂಡು ಮಗು. ಆದ್ರೆ ಅವ್ರ ಹೆಂಡತಿ ಆ ಮಗು ಬಹಳ ವರ್ಷ ಉಳಿಯುವುದಿಲ್ಲ. ಆ ಮಗು ಒಂದು 4 ವರ್ಷ ಅಂತಲೇ ಸತ್ತೋಗ್ಬಿಡುತ್ತೆ, ಹೆಂಡತಿನೂ ಸತ್ತೋಗ್ಬಿಡ್ತಾರೆ. ಆಮೇಲೆ ಇವನು ಸ್ವಾಮಿ ಬ್ರಹ್ಮಾನಂದ ಆಗ್ಬಿಡ್ತಾರೆ. ಇದೆಲ್ಲ ದೈವಲೀಲೆ. ಇಲ್ಲಿ ಯಾವ ಮಾತನ್ನು ನಾನು ನಿಮ್ಮ ಕಡೆಗೆ ಗುರಿ ಇಟ್ಟು ತಿರುತ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಭೋಗ ಆಧರಿಸಿದಂತಹದ್ದು ಒಂದು ಅನುಭವ ಯೋಗ್ಯವಾದಂತಹ ಅಂಶವೇ ಆಗಿದೆ. ಅದನ್ನು ನಾವು ತಿರಸ್ಕರಿಸುವ ಹಾಗಿಲ್ಲ. ಅದಕ್ಕೋಸ್ಕರವೇ ನಮ್ಮ ಹಿಂದೂ ಧರ್ಮದಲ್ಲಿ ಗೃಹಸ್ಥಾಶ್ರಮ, ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ ಅಂತ ಮಾಡಿರುತ್ತೆ. ಜೀವಕ್ಕೆ ಒಂದಿಟ್ಟು ಭೋಗದ ಅನುಭವವನ್ನು ಆ ಗೃಹಸ್ಥ ಧರ್ಮದಲ್ಲಿ ಕೊಟ್ಟು ಆ ಬಳಿಕ ಅವರು ವಾನಪ್ರಸ್ಥಾಶ್ರಮಿಯಾಗಬೇಕು ಅಂತ. ಇವತ್ತು ಬ್ರಹ್ಮಚರ್ಯ ಆಶ್ರಮ ಆಚರಿಸತಕ್ಕಂಥದ್ದು ಅವ್ರು ಮದುವೆ ಆಗಲಿಲ್ಲ ಅಂತ ಅವ್ರು ಬ್ರಹ್ಮಚರ್ಯ ಆಚರಣದಲ್ಲಿದ್ದಾನೆ ಅಂತ ನೀವು ತಿಳ್ಕೊಳ್ಬೇಕಷ್ಟೇ. ಅವ್ರು ಬ್ರಹ್ಮಚರ್ಯನ ಪಾಲಿಸಿದ್ದಾನೆ ಅಂತ ಅವ್ರು ಬ್ರಹ್ಮಚರ್ಯ ಆಶ್ರಮದಲ್ಲಿದ್ದಾನೆ ಅಂತ ಭಾವಿಸುವಂತೆ ಇಲ್ಲ. ಇವತ್ತಿನ ಪರಿಸ್ಥಿತಿ ಗೃಹಸ್ಥ ಅಂತಂದ್ರೆ ಅವ್ರು ಮದುವೆ ಮಾಡಿಕೊಂಡಿದ್ದಾನೆ ಅಂತ ಒಂದು ಗೃಹಸ್ಥ ಅಷ್ಟೇ. ಆ ಗೃಹಸ್ಥ ಧರ್ಮ ಅವನಲ್ಲಿ ಏನೂ ಇರುವುದಿಲ್ಲ. ಹಾಗೆ ವಾನಪ್ರಸ್ಥಾಶ್ರಮ ವನವೇ ಇಲ್ಲ. ಇನ್ನು ಸನ್ಯಾಸಾಶ್ರಮ ಅಂತಿರ್ತಕ್ಕಂಥದ್ದು ಏನೋ ಕುಟುಂಬ ಜೀವನ ನಡೆಸ್ಕೊಂಡು ಹೋಗ್ತಾ ಇದೆ. ಇದನ್ನೆಲ್ಲ ಈ ವ್ಯವಸ್ಥೆ ಯಾತಕ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಜೀವಕ್ಕೆ ಕೆಲವಾದ ಸಂಸ್ಕಾರಗಳು ಆಗ್ಬೇಕಾಗ್ತದೆ, ಬೌದ್ಧ ಸಂಸ್ಕಾರ ಅಂತಕ್ಕಂಥದ್ದು ಆಗ್ಬೇಕಾಗುತ್ತೆ. ಆ ಮೇಲೆ ನಿಜವಾದ ತ್ಯಾಗ ಅಂತಕ್ಕಂಥದ್ದು ಬರುತ್ತೆ ಅಂತ ಅನಿಸಿಕೊಂಡ್ರ ಆಗ ಸಹಜವಾಗುತ್ತೆ ಆ ಬಗ್ಗೆ ತ್ಯಾಗ ಆಗಿರತಕ್ಕಂಥದ್ದು. ಆದ್ರೆ ಒಂದು ವಿಚಾರ, ಈ ಮಾತನ್ನು ಕೇಳಿದ ತಕ್ಷಣ ಇಲ್ಲಿವರೆಗೆ ಕೆಲವು ಕೆಲವು ಯುವಕ ಯುವತಿಯರು ಶ್ರೀರಾಮಕೃಷ್ಣ, ಶ್ರೀ ಮಾತೆ ಶಾರದಾದೇವಿಯವರ, ಶ್ರೀ ಸ್ವಾಮಿ ವಿವೇಕಾನಂದರ ಆದರ್ಶದಿಂದ ಪ್ರಭಾವಿತರಾಗಿ ಒಂದು ಬ್ರಹ್ಮಚರ್ಯ ಜೀವನವನ್ನೇ ಅವರು ಸನ್ಯಾಸ ಜೀವನ ತೆಗೆದುಕೊಳ್ಳುವ ಚಿಂತನಾಗಿರಬಹುದು ಇಲ್ಲಿರಬಹುದು ಆ ವಿಚಾರ ಬೇರೆ. ನೈತಿಕ ಬ್ರಹ್ಮಚಾರಿಣಿ ಅಥವಾ ಬ್ರಹ್ಮಚಾರಿಗಳಾಗಿ ಇರಬೇಕು ಅಂತ ಅವರು ತೀರ್ಮಾನ ಮಾಡಿಬಿಟ್ಟಿರ್ತಾರೆ. ಅಂಥವ್ರು ಈಗ ಇವತ್ತಿನ ಉಪನ್ಯಾಸದಲ್ಲಿ ಕೇಳ್ತಿಟ್ಟಿರ್ತಾರೆ, ಏನು ಭೋಗ ಮುಗಿಯದೆ ತ್ಯಾಗ ಪ್ರಾರಂಭ ಆಗುವುದಿಲ್ಲ ಅಂತ ಶ್ರೀರಾಮಕೃಷ್ಣ ಹೇಳಿದ್ದಾರೆ ಅಂತ ಹೋಗಿ ಅಡುಗೆ ಮಾಡ್ಕೊಂಡ್ಬಿಡೋದಲ್ಲ. ಯಾತಕ್ಕೋಸ್ಕರ ಅವರಿಗೆ ಆ ಜನ್ಮ ಬ್ರಹ್ಮಚಾರಿ ತಾಯಿ ಉಳ್ಕೊಳ್ಬೇಕು ಅಂತ ಇಷ್ಟ ಆಯ್ತು? ಅವರೊಳಗಡೆ ಒಂದು ಸಂಸ್ಕಾರ ಇದೆ. ಆ ಸಂಸ್ಕಾರ ತರತಕ್ಕಂಥದ್ದೇ ಪ್ರೇರೇಪಿಸಿದೆ ಅವರನ್ನ ಮದುವೆ ಆಗದೇನೇನೆ ಇರಬೇಕು ಅಂತ. ಅದು ಈ ಮಾತು ಕೇಳಿ ಅವನು ಮದುವೆಯಾಗಿ ಅದನ್ನು ಯಾಕಾದ್ರೂ ಆದಪ್ಪ ಅಂತಿರತಕ್ಕಂತಹ ವರದಿಗೆ ಅವನು ಗುರಿಯಾಗಬೇಕಾಗಿಲ್ಲ. ಆದ್ರೆ ಹೀಗೊಂದು ಇದೆ, ಯಾವ ಜೀವಿಗೆ ಈ ಭೋಗವಾತ್ರೆ ತರತಕ್ಕಂಥದ್ದು ಪೂರ್ತಿ ಮುಗಿದಿಲ್ಲವೋ ಅಂತವರು ಒಂದಿಷ್ಟು ಭೋಗವನ್ನು ಅನುಭವಿಸಬೇಕಾಗ್ತದೆ ಅಥವಾ ಆ ಸತ್ಯಾಂಶವನ್ನು ಇಲ್ಲಿ ನಾವು ಗಮನಿಸಬೇಕಾಗುತ್ತದೆ. ಆಮೇಲೆ ಉಪನಿಷತ್ ಕಾಲದಲ್ಲೂ ಕೂಡ ಒಂದು ಸಮಸ್ಯೆ ಇದಿತ್ತು. ಹಾಗಾದ್ರೆ ಸನ್ಯಾಸ ತೆಗೆದುಕೊಳ್ಳೋದು ಯಾವಾಗ, ವೈರಾಗ್ಯ ತೆರಳೋದು ಯಾವಾಗ, ಈ ಭೋಗ ತರ್ತಕ್ಕಂಥದ್ದು ಮುಗಿಯೋದೇ ಅಲ್ಲ, ಯಯಾತಿ ಯಯಾತಿ ಅಂತ ಒಬ್ಬ ಇದ್ದ. ಅವರು ವೃದ್ಧರಾದ ಮೇಲೂ ಕೂಡ ಅವರು ಭೋಗ ಮುಗಿದಿರಲಿಲ್ಲ. ಆಗಿನ ಕಾಲದಲ್ಲಿ ಇತರದ ಆಯಸ್ಸನ್ನು ತಾವು ಪಡ್ಕೊಳ್ಬಹುದಾಗಿತ್ತು. ಆದ್ರಿಂದ ತಮ್ಮ ಮಕ್ಕಳ ಆಯಸ್ಸಲ್ಲಿ ಯಾರಾದರೂ ತಮ್ಮ ಆಯಸ್ಸನ್ನು ಕೊಡುವರಿದ್ದಾರೋ ಅಂತ ಕೇಳಿದ. ಕೊನೆಯ ಮಗ ಒಬ್ಬ ತನ್ನ ಆಯಸ್ಸನ್ನು ಕೊಡೋದಕ್ಕೆ ಒಪ್ಪಿದ. ಹೀಗೆ ಯಯಾತಿ ಮತ್ತೊಮ್ಮೆ ಯೌವನ ಭರಿತನಾಗಿ ಮತ್ತಷ್ಟು ಮದುವೆ ಮಾಡಿಕೊಂಡು ಮತ್ತಷ್ಟು ಇಂದ್ರಿಯ ಸುಖವನ್ನ ಅನುಭವಿಸಿದ. ಅನುಭವಿಸಿ ಅನುಭವಿಸಿ ಅನುಭವಿಸಿ ಅನುಭವಿಸಿ ಸಾವಿರಾರು ವರ್ಷಗಳವರೆಗೆ ಅನುಭವಿಸಿದ ಮೇಲೆ ಉಳಿದ ಆಯಸ್ಸನ್ನು ಮತ್ತೆ ಆ ಮಗನಿಗೆ ವಾಪಸ್ ಕೊಟ್ಟು ಒಂದು ಮಾತನ್ನು ಹೇಳ್ತಾರೆ. ಹೇಗೆ ಉರಿಯುವ ಅಗ್ನಿಯನ್ನ ತುಪ್ಪದಿಂದ ಆರಿಸುವುದಕ್ಕೆ ಸಾಧ್ಯ ಇಲ್ಲವೋ ಅದೇ ರೀತಿಯಲ್ಲಿ ಕಾಮವನ್ನ ಅನುಭವಿಸುವುದರ ಮೂಲಕವೇ ಅದನ್ನು ತೃಪ್ತಿಗೊಳಿಸುವುದಕ್ಕೆ ಸಾಧ್ಯವಿಲ್ಲ. ಇದೊಂದು ದೊಡ್ಡ ತೀರ್ಮಾನ. ಆದ್ರಿಂದ ಹಾಗಾದ್ರೆ ಶ್ರೀರಾಮಕೃಷ್ಣ ಹೇಳ್ತಾರಲ್ಲ, ಭೋಗ ಮುಗಿಯದೇ ತ್ಯಾಗ ಪ್ರಾರಂಭ ಆಗುದಿಲ್ಲ ಅಂತ. ಆ ಭೋಗ ಮುಗಿಯೋದೇ ಇಲ್ಲ ಅಂತ ಆದ್ಮೇಲೆ ತ್ಯಾಗ ಮಾಡೋದು ಹೇಗೆ ಅಂತಂದ್ರೆ, ಆ ಭೋಗವನ್ನು ಅನುಭವಿಸ್ತಾ ಇರುವಾಗಲೇನೆ ಏನಪ್ಪಾ ಇದು ಎಷ್ಟಾದ್ರೂ ಇಷ್ಟೇ ಇರುತ್ತದೆ ಸಾಕಿದು ಅಂತ ಒಂದು ಮಾತು ತಲೆಯೊಳಗೆ ಬಂದ್ಬಿಡುತ್ತದೆ. ಆ ಸಂದರ್ಭದಲ್ಲಿ ಅವರು ವೈರಾಗ್ಯ ತಾಳ್ಬೇಕು ಅಂತ ತೀರ್ಮಾನ ಹೇಳ್ಕೊಡ್ತಾರೆ ನಮ್ಮ ಋಷಿಮುನಿಗಳು. ಅದು ಉಪನಿಷತ್ತಿನಲ್ಲಿ ಈ ರೀತಿಯಲ್ಲಿ ಬರುತ್ತೆ, ಯದ ಅಹರೇವ ವೀರದೆ ತದ ಅಹರೇವ ಪ್ರವೃದ್ಧಿ. ಎತ್ ಯಾವ ಅಹ ಹರಿಲ್ಲ ಯಾವ ದಿನ, ಯದ ಅಹರೇವ ಯಾವ ದಿನವೇ ವೀರಜೆ ವೈರಾಗ್ಯ ಬಂದ್ಬಿಡುತ್ತೋ ತದ ಅಹರೇವ ಆ ದಿನವೇ ಪ್ರವೃದ್ಧಿ ಸನ್ಯಾಸವನ್ನು ಸ್ವೀಕಾರ ಮಾಡಿಬಿಡಬೇಕು ಅಂತ. ವೈರಾಗ್ಯ ವೈರಾಗ್ಯ ಸಂಪನ್ನಾಗಿ ತ್ಯಾಗ ಮಾಡಿ ಹೊರಟೋಗ್ಬಿಡ್ಬೇಕು ಅಂತ ಬಹಳ ಸಾರಸ್ಯವಾಗಿದೆ ಈ ಮಾತು. ಇಲ್ಲಿ ತ್ಯಾಗ ಮಾಡೋದಕ್ಕೆ ದಾರಿಯೇ ಇಲ್ಲ. ಒಂದಾದ್ರೆ ನಿಮ್ಮನ್ನು ಭೋಗದ ಆಕರ್ಷಣೆ ಈ ಜಗತ್ತು ನಮ್ಮ ಮುಂದೆ ಒದಗಿಸಿಕೊಳ್ತಲೇ ಇರುತ್ತದೆ. ಆದ್ರಿಂದ ಯಾವ ಕ್ಷಣದಲ್ಲಿ ಇದು ಸಾಕು, ಇದು ಶಾಶ್ವತವಾದ ಸುಖ ಕೊಡ್ತಕ್ಕಂಥದ್ದಲ್ಲ ಅಂತ ಅನಿಸ್ಬಿಡುತ್ತೋ ಆ ಕ್ಷಣದಲ್ಲೇ ತೀರ್ಮಾನ ಮಾಡಿಬಿಡ್ಬೇಕು ತ್ಯಾಗ ಮಾಡೋದಕ್ಕೆ ಅಂತ ಮಾತನ್ನ ಉಪನಿಷತ್ತು ಹೇಳುತ್ತೇವೆ. ಹೀಗೆ ಆ ತ್ಯಾಗ ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ಬಂದಾಗ ನಾನು ಎಚ್ಚರಿಕೆ ಕೊಡ್ತೇನೆ. ಅದನ್ನೇ ಶ್ರೀರಾಮಕೃಷ್ಣ ಹೇಳ್ತಾರೆ ಆ ಮಗುವಿಗೆ ತಾಯಿ ಹೇಳುವಂತಹ ಮಾತಿನ ಮೂಲಕ. ನಿನ್ನ ಆ ಮೂತ್ರಕ್ಕೆ ಹೋಗ್ಬೇಕು ಅಂತನೋ ಒಂದು ತರಗತಿದ ಒಂದು ಭಾವನೆ ಬರುತ್ತಲ್ಲ, ಅದು ನಿನ್ನ ಎಂಚಿ ಬಿಡ್ತದೆ. ಹಾಗೆ ನೀವು ವೈರಾಗ್ಯ ಅಂತ ಹೇಳ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಬರ್ತದೆ. ಆಗ ನೀನು ಸ್ವಾಭಾವಿಕವಾಗಿ ಎಚ್ಚರಿಸ್ಕೊಳ್ತೀನಿ ಅಂತ ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ಮಾರವಾಡಿ ಭಕ್ತರು ಪರಮಹಂಸರಿಗಾಗಿ ಆಗಾಗ ಹಣ್ಣು ಹಂಪಲು ಕಲ್ಲು ಸಕ್ಕರೆ ಸಿಹಿ ತಿಂಡಿ ಇವೇ ಮೊದಲಾದವನ್ನು ತರ್ತಿದ್ರು. ಆದರೆ ಅವರಿಗೆ ಅದನ್ನು ತಿನ್ನುವುದಕ್ಕೆ ಮಾತ್ರ ಬಹುಮಟ್ಟಿಗೆ ಆಗ್ತಲೇ ಇರಲಿಲ್ಲ. ಅವ್ರು ಹೇಳ್ತಾ ಇದ್ರು ಅವರು ಬಹಳವಾಗಿ ಸುಳ್ಳು ಹೇಳಿ ದುಃಖ ಸಂಪಾದನೆ ಮಾಡ್ತಾರೆ. ಅವರು ತರುವುದನ್ನು ನನ್ನ ಕೈಯಲ್ಲಿ ತಿನ್ನೋದಕ್ಕೆ ಆಗುದಿಲ್ಲ. ಬಳಿಕ ನೇರವಾಗಿ ಆ ಮಾರ್ಪಾಟಿಗಳಿಗೆ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ನೋಡಿ ವ್ಯಾಪಾರದಲ್ಲಿ ಪೂರ್ಣ ಸತ್ಯವಾದಿ ಆಗಿರುವುದು ಆಗೋದಿಲ್ಲ. ಅದರಲ್ಲಿ ಏನು ಇಳಿತಾ ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ. ನಾನಕ್ ಗುರು ನಾನಕ್ ಹೇಳಿದರೆ, ಅಸಾಧುಗಳ ಅನ್ನ ತಿನ್ನಲು ನಾನು ಯತ್ನಿಸಿದಾಗ ಅದೆಲ್ಲ ರಕ್ತಮಯವಾಗಿ ಕಂಡಿತು ಎಂಬುದಾಗಿ. ಸಾಧುಗಳಿಗೆ ಶುದ್ಧ ವಸ್ತುಗಳನ್ನು ಅರ್ಪಿಸಬೇಕು, ಮಿಥ್ಯಾಚಾರದಿಂದ ಅರ್ಜಿಸಿದ ಸಂಪಾದಿಸಿದ ವಸ್ತುಗಳನ್ನು ಅವರಿಗೆ ಕೊಡಬಾರದು. ಸತ್ಯ ಪದಾವಲಂಬಿ ಆದರೆ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯಬಹುದು. ಯಾವಾಗಲೂ ಆತನ ನಾಮವನ್ನು ನೆನಪಿಸುತ್ತಿರಬೇಕು. ಕೆಲಸದ ಸಮಯದಲ್ಲಿ ಕೂಡ ಮನಸ್ಸನ್ನು ಆತನ ಅಡಿದಾವರುಗಳಲ್ಲಿ ನೆನೆಸಿರುವಂತೆ ಮಾಡಬೇಕು. ಉದಾಹರಣೆಗೆ ಒಬ್ಬನಿಗೆ ಬೆನ್ನು ಖಣಿ ಎದ್ದಿದೆ ಅಂತಿಟ್ಕೊಳ್ಳಿ. ಆತ ಎಲ್ಲಾ ಕೆಲಸಗಳನ್ನೂ ಮಾಡ್ತಾನೆ, ಆದರೆ ಆತನ ಮನಸ್ಸು ಮಾತ್ರ ಸರ್ವದಾ ಬೆನ್ನು ಖಣಿಯ ಮೇಲೆಯೇ ನೆಲೆಸಿರುತ್ತದೆ. ರಾಮನಾಮವನ್ನು ಜಪಿಸುವುದು ಬಹಳ ಒಳ್ಳೆಯದು. ಯಾವ ರಾಮ ದಶರಥನ ಪುತ್ರನೋ ಆತನೇ ಈ ಜಗತ್ತನ್ನು ಸೃಷ್ಟಿಸಿದ್ದಾನೆ ಮತ್ತು ಆತ ಸರ್ವಭೂತಗಳಲ್ಲೂ ಇದ್ದಾನೆ. ಆತ ನಮಗೆ ಅತ್ಯಂತ ಸಮೀಪದಲ್ಲಿದ್ದಾನೆ, ಒಳಗು ಇದ್ದಾನೆ, ಪರಗು ಇದ್ದಾನೆ. ಶ್ರೀರಾಮಕೃಷ್ಣ ಏನ್ ಹೇಳ್ತಿದ್ದಾರೆ, ಮಾರ್ವಾಡಿಗಳು ತಂದುಕೊಡ್ತಕ್ಕಂಥ ಆಹಾರವನ್ನು ಸ್ವೀಕರಿಸಲು ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಶ್ರೀರಾಮಕೃಷ್ಣ ಇಂತಹ ಒಂದು ಮಾತುಗಳನ್ನೆಲ್ಲ ಹೇಳಿರುವುದರಿಂದ ನಿಜ ಸಾಧುಗಳು ಪತನ ಹೊಂದುವುದಕ್ಕೆ ಹಲವಾರು ಕಾರಣಗಳಲ್ಲಿ ಇದು ಒಂದು ಘಾತ. ಯಾವ್ದಾದ್ರೂ ಸ್ವೀಕರಿಸೋದು. ಆದರೆ ಸಾಧುಗಳು ಬುದ್ಧಿವಂತರಾದ್ರೆ ಅದನ್ನ ಇದರಲ್ಲಿ ಕೊಟ್ಬಿಡ್ಬೇಕು, ಎಲ್ಲ ಹಂಚಿಬಿಡ್ಬೇಕು. ಹಂಚೋದ್ರಿಂದ ಇವರಿಗೇನು ಉಳಿಯೋದಿಲ್ಲ. ಸ್ವಾಮಿ ಯತೀಶ್ವರ ಅಂತಜಿ ಮಹಾರಾಜರು ಅಪರಿಗ್ರಹವನ್ನೇ ನೀವು ಹೇಗೆ ಪಾಲಿಸ್ತೀರಿ ಈ ಆಶ್ರಮದಲ್ಲಿ, ಎಲ್ಲರೂ ಏನಾದರೂ ಕೊಡ್ತಲೇ ಇರ್ತಾರೆ, ಅದನ್ನೆಲ್ಲ ನೀವು ಸ್ವೀಕರಿಸ್ತಾನೆ ಇದ್ದೀರಿ. ಪರಿಗ್ರಹ ಆಯ್ತಲ್ಲ, ರಾಜಯೋಗದ ಪ್ರಧಾನವಾದಂತಹ ಒಂದು ನಿಯಮವೇ ಅಪರಿಗ್ರಹ. ನೀವನ್ನು ಹೇಗೆ ಪಾಲಿಸ್ತೀರಿ ಅಂತ ಒಂದು ಪ್ರಶ್ನೆ ಹಾಕಿ ಸುಮ್ಮನೆ ಕೂತರು. ಯಾರು ಸಾಧು ಬ್ರಹ್ಮಚಾರಿಗೂ ಉತ್ತರ ಕೊಡೋಕ್ಕೂ ಆಗಿಲ್ಲ. ಆಗ ಅವರೇ ಹೇಳ್ತಾರೆ, ನೀವು ಒಂದರಷ್ಟು ಕೊಟ್ರೆ ಎರಡರಷ್ಟು ಕೊಡಿ ಅವರಿಗೆ, ಏನಾದರೂ ಕೊಡ್ತಲೇ ಇರಬೇಕು. ಆಧ್ಯಾತ್ಮಿಕವಾಗಿ ಕೊಡಬೇಕು, ಎಲ್ಲರಿಗಾಗಿ ಪ್ರಾರ್ಥನೆ ಮಾಡಬೇಕು, ಜಪ ಜಾಸ್ತಿ ಮಾಡಿ ಅದು ಲೋಕ ಕಲ್ಯಾಣಕ್ಕೆ ವಿನಿಯೋಗಿಸಲ್ಪಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಬೇಕು. ಆಮೇಲೆ ಹೊತ್ತು ವಿಶೇಷಗಳೇನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಹಚ್ಚಬೇಕು. ಎಷ್ಟು ಹೊತ್ತು ಅದಕ್ಕೆ ಜಾಸ್ತಿ ನೀವು ಕೊಡ್ತಾ ಇದ್ದೀವಿ, ಅದನ್ನು ಅವರಿಗಾಗಿ ಪ್ರಾರ್ಥನೆ ಮಾಡ್ತಾ ಇರಿ. ಈ ತರ ಉಪನ್ಯಾಸ ಮಾಡ್ತಕ್ಕಂಥದ್ದು ಕೂಡ ಒಂದು ಬಗೆಯಿಂದ ಕೊಡುವಿಕೆ. ಇಷ್ಟರ ಗಟ್ಟಿಗೆ ಕೊಡದ ಸಾಧ್ಯ ಆಯ್ತಲ್ಲ, ಆಗ ಕೊಡುವುದಕ್ಕೆ ಬೇಕಾದಂತಹ ಅರ್ಹತೆಯನ್ನು ಕೂಡ ನಾವು ಮಾಡಿಕೊಡ್ಬೇಕು. ಉದಾಹರಣೆಗೆ ಭಜನೆ ಅಂತ ಅನ್ನೋದನ್ನ ನಾನು ಏನ್ ಮಾಡ್ತಾ ಇದ್ದೀನೋ ಅದನ್ನು ಕೂಡ ಜನತೆಗಾಗಿ ಅಂತ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ. ನಿಮ್ಗಾಗಿ ಅದು ಯಾಕೆಂದ್ರೆ ನನಗಾಗಿ ಭಜನೆ ನಾನು ನನ್ನ ಫೋನ್ ಒಳಗೆ ಮಾಡ್ಕೊಡ್ತೇನೆ. ಇಲ್ಲಿ ಸಾರ್ವಜನಿಕವಾಗಿ ಕೂತ್ಕೊಂಡು ಯಾಕೆ ಮಾಡ್ಬೇಕು ನಾನು ಭಜನೆನ? ಆದರೆ ಇಲ್ಲಿ ಬಾಲಕ ಸಂಘ, ಯುವಕ ಸಂಘ ಅವರ ಒಂದು ಶೀಲ ನಿರ್ಮಾಣ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವ್ಯಕ್ತಿತ್ವದೆಲ್ಲ ಧಾರೆ ಎರಿತಾ ಇದ್ದೇವೆ. ಈ ರೀತಿಯಲ್ಲಿ ನಮ್ಮ ಕಡೆಯಿಂದ ಕೂಡ ವಾಪಸ್ಸು ಸಲ್ತಾ ಇದೆ. ಆದ್ರಿಂದ ನಾವು ಬದುಕೊಂಡಿದ್ದೇವೆ. ಈ ರೀತಿಯಲ್ಲಿ ಕೊಡ್ತಾ ಇರಬೇಕು, ಕೊಡ್ತಾ ಇರಬೇಕು. ಕೊಡೋದ್ರಿಂದ ಶುದ್ಧಿ, ಪಡೆಯೋದ್ರಿಂದ ಅದೇನೇನು ಬರಬೇಕೋ ಬರುತ್ತೆ. ಆದ್ರಿಂದ ಪಡೆಯುವಾಗ ಈ ಎಚ್ಚರಿಕೆ ಇರಬೇಕಾಗ್ತದೆ. ನಾನು ಎಷ್ಟೋ ಸಲ ಯೋಚನೆ ಮಾಡಿದ್ರು ಹೀಗೆ ಕೈ ಹೊಡೆದನ್ನ ನಿಲ್ಲಿಸ್ಬಿಡ್ಲೆ ನಿಲ್ಲಿಸ್ಬಿಡ್ಲೆ ನಿಲ್ಲಿಸ್ಬಿಡ್ಲೆ ಅಂತ. ಯಾಕೆಂತಂದ್ರೆ ಭಕ್ತಿ ಇರುವವರು ಕೈ ಮೇಲೆ ಕಾಣಿಕೆ ಹಾಕ್ತಾರೆ, ಅದು ಚೆನ್ನಾಗಿರುತ್ತೆ. ಕಣ್ಣಾಗ್ತಾರಲ್ಲ, ಅದು ಚೆನ್ನಾಗಿರಲ್ಲ. ಮತ್ತು ನಾನಾದ್ರೂ ಯಾಕೆ ಹಿಡಿಬೇಕು, ನಾನಾದ್ರೂ ಯಾಕೆ ಹಿಡಿಬೇಕು, ನನ್ಗೇನ್ ಬೇಕಾಗಿದೆ? ಊಟ ಮಠ ಕೊಡುತ್ತೆ, ಅದೇನು ಮಹಾ ಊಟ ಏನು ಅಲ್ಲ ನಮ್ದು. ಬಟ್ಟೆ ಎಷ್ಟು ಕಡಿಮೆ ಇದ್ದ ಸಾಕು, ಇನ್ನೇನ್ ಬೇಕಾಗಿದೆ? ಯಾತಕ್ಕೆ ನಾನು ಹಿಡಿಬೇಕು, ಸಾಕು ಸಾಕು ಅಂತ ನೂರು ಸಲ ಯೋಚನೆ ಮಾಡಿ ನೂರು ಒಂದನೇ ಸಲಕ್ಕೆ ಹಿಡದೇ ಬಿಡ್ತೇನೆ. ಯಾತಕ್ಕೆ ಅಂತಂದ್ರೆ ನೋಡಿ, ಇಲ್ಲಿ ಕೈ ಮೇಲೆ ಹಾಕ್ತಕ್ಕಂಥವರು ಬರೀ ಹಣವನ್ನು ಹಾಕುವಂತಹದ್ದಲ್ಲ, ಅದರ ಹಿನ್ನೆಲೆಯಲ್ಲಿ ವಿಶ್ವಾಸವನ್ನು ಸುರಿತಾ ಇದ್ದಾರೆ. ನಾನು ಸನ್ಯಾಸಿನೊಬ್ಬ ಕೈ ಒಟ್ಟಿ ತಗೊಂಡಾಗ ಅವರಿಗೆಲ್ಲ ಆನಂದ ಆಗುತ್ತೆ, ನಾನೇನೋ ಕೊಡೋದಕ್ಕೆ ಸಾಧ್ಯ ಆಯ್ತು ಅವ್ರು ತಗೊಂಡ್ರು ಅಂತ ಒಂದು ತೃಪ್ತಿ. ಇನ್ನೊಂದು ವಿಚಾರ ಹೇಳ್ತೇನೆ, ನೊಂದವರು ಬೆಂದವರು ಮಾನವಂತರು ಸಮಾಜದಲ್ಲಿ ಬಹಳ ಜನ ಇದ್ದಾರೆ. ಸನ್ಯಾಸಿಗಳಿಗೆ ಗಮನಕ್ಕೂ ಬರದೇ ಇರ್ತಕ್ಕಂಥದ್ದೇ ಇಲ್ಲ, ಮಕ್ಕಳಂತೆ ಎಲ್ಲ ಬಂದು ತೋಡಿಕೊಳ್ತಾ ಇರ್ತಾರೆ. ದೇವರು ಎಲ್ರಿಗೂ ಸಹಾಯ ಮಾಡ್ತಾ ಇದ್ದಾನೆ. ಅಲ್ಲೊಳಗೆ ಹುಟ್ಟಿರುವ ಕೆಂಗೇರಿಗಳಿಗೆಲ್ಲ ಅಲ್ಲಲ್ಲಿ ಆಹಾರ ಇತ್ತವರು ಯಾರೋ ನಿಜ. ಅಂದ್ರೆ ದೈವಂ ಮನುಷ್ಯ ರೂಪೇಣ, ಆ ದೇವರು ಸಹಾಯ ಮಾಡ್ತಕ್ಕಂಥದ್ದು ಮನುಷ್ಯ ರೂಪದಿಂದಲೇ, ಇದ್ಯಾಕಾಗ್ತಾರ್ದು? ಹೀಗೆ ನೊಂದವರು ಬೆಂದವರು ಬರುವಾಗ ಅವರಿಗೆ ಎತ್ಕಿಂತಿತ್ ಕೊಡ್ಬೋದು. ಹಾಗೆ ಕೊಡೋದಕ್ಕೆ ಸಿದ್ಧವಾಗಿ ಇತ್ತು ಅಂತ ಹೇಳಿದ್ರೆ ತಕ್ಷಣ ಕೊಡ್ಬೋದು. ಅವರಿಗೆ ಕಷ್ಟ ಅನ್ನೋದು ಎಲ್ಲರಿಗೂ ಒಂದೇ, ಬುದ್ಧಿವಂತರಿಗೂ ಒಂದೇ, ಜಟ್ರಿಗೂ ಒಂದೇ. ಕಷ್ಟ ಬಂದಾಗ ಸರ್ವರು ಸಾಧಕರೆ, ಸರ್ವರು ಬೋಧಕರ ಜೀವನ ಪರೀಕ್ಷೆ ಬಂದು ಇದಿರು ನಿಮ್ಮ ಮನಕ ಭಾವ ಮರ್ಮಗಳೇಳುವ ಭಾವ ತನದಿಂದ ದೇವರೇ ಗತಿಯಾದ ಮಂಕುತಿಮ್ಮ. ಅವರವರಿಗೆ ಕಷ್ಟ ಒತ್ತರಿಸಿಕೊಂಡು ಬಂದಾಗ ಗೊತ್ತಾಗ್ತದೆ ಕಷ್ಟ ಅಂದ್ರೆ ಏನು ಅಂತ. ಈಗ ಸನ್ಯಾಸಿಯಾದಂತಹ ನಾವು ಪಡೆದದ್ದನ್ನ ತಕ್ಷಣ ಅವರಿಗೆ ಕೊಟ್ಬಿಡಬಹುದೇ? ಆದ್ರೆ ನಿಮ್ಮಲ್ಲಿ ನಿಜವಾಗಿ ಕೊಡ್ತಕ್ಕಂಥವ್ರು ಯಾರಿದ್ದೀರೋ ಅವರ ಬಳಿಗೆ ಈ ಕಷ್ಟ ಪಡ್ತಕ್ಕಂಥವರು ಬರೋದಕ್ಕೆ ಸಾಧ್ಯ ಉಂಟೆ? ನಿಮ್ಮ ಮನೆಗಳಿಗೆ ಬಂದು ಕೇಳೋದಕ್ಕೆ ಸಾಧ್ಯ ಉಂಟೆ? ನೀವಾದರೂ ಕೊಡೋದಕ್ಕೆ ಸಾಧ್ಯ ಉಂಟೆ? ಅವರು ಸತ್ಯವಂತರೋ ಅಸತ್ಯವಂತರೋ ಕಪಟಿಯೋ ಸಾಚಾನೋ ಹೇಗೆ ಗೊತ್ತಾಗುತ್ತೆ? ಆದರೆ ಹಾಗಾದ್ರೆ ಎಷ್ಟು ಜನರಿಗೆ ಅಂತ ಕೊಡೋದಕ್ಕೆ ಸಾಧ್ಯ ಆಗುತ್ತೆ? ಎಷ್ಟು ಅಂತ ಕೊಡೋದಕ್ಕೆ ಸಾಧ್ಯ ಆಗುತ್ತೆ? ಎಷ್ಟು ಕಷ್ಟ ಇದೆ. ಆದ್ರಿಂದ ಮತ್ತು ಈ ಸನ್ಯಾಸಿಗಳ ಮೂಲಕ ಪಡೆದಾಗ ಅವರಿಗೊಂದು ಹಂಗು ಕೂಡ ಇರೋದಿಲ್ಲ. ಸನ್ಯಾಸಿಯೊಂದಿಗೆ ಏನನ್ನೇ ಯಾರೇ ಪಡೀಲಿ ಅದು ಹಂಗಿಗೆ ಒಳಗಾಗೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವರು ಎಲ್ರಿಗೂ ಸೇರಿದವರು, ಸಮಾನವಾಗಿ ಸೇರಿದವರು. ನಮ್ಮ ಸ್ನೇಹಿತನೇ ನಮಗೇನಾದರೂ ಕೊಟ್ಟಾಗ ನಾವು ಅವನು ಹಂಗಿ ಒಳಗಾಗೋದಿಲ್ಲ. ಅಲ್ಲಿ ಸ್ನೇಹ ಅತ್ಯಂತದ್ದು ಆ ಬಗೆಯ ಒಂದು ವ್ಯವಸ್ಥೆ ಮಾಡಿಬಿಡ್ತೀವಿ. ಈ ರೀತಿಯಲ್ಲಿ ನಾವು ಕೊಡಬಹುದು ನೋಡಿ, ಕೊಡಬೇಕು. ಕೊಟ್ಟು ಕೊಟ್ಟು ಕೊಟ್ಟು ಕೊಟ್ಟು ಮನಪೂರ್ವಕವಾಗಿ ಕೊಟ್ಟು ಪ್ರೀತಿಪೂರ್ವಕವಾಗಿ ಕೊಟ್ಟು ನಿಷ್ಕಾಮಭಾವದಿಂದ ಕೊಟ್ಟು ಭಗವತ್ ಪ್ರೀತಿಯುಕ್ತವಾಗಿ ಕೊಟ್ಟು ಶ್ರೀಕೃಷ್ಣಾರ್ಪಣ ಅಂತನ್ನುವ ಭಾವನೆಯಿಂದ ಕೊಟ್ಟು ಶ್ರೀಕೃಷ್ಣ ಎಷ್ಟು ಚೆನ್ನಾಗಿದೆ. ಕೃಷ್ಣಾರ್ಪಣ ವಸ್ತು ಮತ್ತೆ ಮಾತೇ ಇಲ್ಲ. ಆ ರೀತಿಯಲ್ಲಿ ಕೊಟ್ಟು ಪಾವನರಾಗುವುದಕ್ಕೆ ಒಂದು ಅವಕಾಶ ಇದೆ. ಮಹಾನಾರಾಯಣ ಉಪನಿಷತ್ತು ಅಂತ ಓದಿದೆ, ಅದರಲ್ಲಿ ದಾನ ಕಾರ್ಯದ ಮಹತ್ತನ್ನ ಬಹಳವಾಗಿ ವರ್ಣಿಸಲಾಗಿದೆ. ಅದರಲ್ಲಿ ಉಪನಿಷತ್ತುಗಳೆಲ್ಲ ಜ್ಞಾನವನ್ನು ಹೇಳುವಂತಹ, ತತ್ವಗಳನ್ನು ಹೇಳುವಂತಹ ಗ್ರಂಥಗಳು. ಅದರಲ್ಲಿ ಈ ಲೌಕಿಕವಾದಂತಹ ಕಾರ್ಯ ದಾನ ಇದಕ್ಕೆ ಸಂಬಂಧಪಟ್ಟಂತ ಕೂಡ ಹೇಳಿದೆ. ಯಾಕೆ ಅಂತ ಹೇಳಿದ್ರೆ ತನ್ನ ಮೂಲಕ ಚಿತ್ತಶುದ್ಧಿ ಆತ್ಮಶುದ್ಧಿ ಅಂತ ಹೇಳ್ತಕ್ಕಂಥದ್ದಾಗ್ತದೆ ಅದಕ್ಕೋಸ್ಕರ. ಆದರೆ ಪಡೆಯುವವರು ಕೊಡುವ ಕಾರ್ಯ ಮಾಡದೆ ಹೋದ್ರೆ ಅದು ಅವರ ಆಧ್ಯಾತ್ಮಿಕ ಪ್ರಗತಿಯನ್ನು ಕುಂಠಿತಗೊಳಿಸುವುದಲ್ಲದೆ ಅವರ ವ್ಯಕ್ತಿತ್ವವನ್ನೇ ಸಂಕುಚಿತಗೊಳಿಸಿಬಿಡುತ್ತದೆ ಅಂತಂದದಕ್ಕೆ ಹಲವಾರು ಉದಾಹರಣೆಗಳಿವೆ ನಮ್ಮ ಸಮಾಜದಲ್ಲಿ. ಆ ಬಗೆಯಿಂದ ದಾನ ಹಿಡಿತಕ್ಕಂತಹ ವ್ಯಕ್ತಿಗಳು, ಆ ಬಗೆಯಿಂದ ದಾನ ಕ್ಷುದ್ರ ದಾನ ಹಿಡಿಯುವಂತಹ ಬ್ರಾಹ್ಮಣರು, ಆಮೇಲೆ ಶ್ರಾದ್ದದ ಊಟ ಶ್ರಾದ್ದ ಕಾರ್ಯ ಮಾಡತಕ್ಕಂಥವರು, ಶ್ರಾದ್ದದ ಮೂಲಕ ಪಡೆಯತಕ್ಕಂಥವರು, ಅವರ ಆಧ್ಯಾತ್ಮಿಕ ವ್ಯಕ್ತಿತ್ವ ಎಷ್ಟು ಕುಂಠಿತವಾಗಿರುತ್ತದೆ. ಪ್ರತಿಯಾಗಿ ಅವರು ಸಾಧನೆಯ ಮೂಲಕ, ಜಪದ ಮೂಲಕ, ಪ್ರಾಯಶ್ಚಿತ್ತದ ಮೂಲಕ ತಮ್ಮನ್ನು ಶುದ್ಧಿ ಮಾಡಿಕೊಳ್ಳದೆ ಹೋದ್ರೆ ಅವರ ವ್ಯಕ್ತಿತ್ವ ಎಷ್ಟು ಮಟ್ಟಿಗೆ ಕುಂಠಿತವಾಗ್ತದೆ. ಪೌರೋಹಿತ್ಯ ಅಂತ ಹೇಳ್ತಕ್ಕಂಥದ್ದೊಂದು ಶಕ್ತಿ ಅದು. ಪೌರೋಹಿತ್ಯ ಅಂತ ಹೇಳ್ತಕ್ಕಂಥದ್ದು ಒಂದು ಶಕ್ತಿ ಅದು. ಎಲ್ಲಿಯವರೆಗೆ ಅದು ಶಕ್ತಿ ಅಂದ್ರೆ ವಿಶ್ವಾಮಿತ್ರ ಹೇಗೆ ಆ ಒಬ್ಬ ರಾಜನನ್ನ ದೇವೇಂದ್ರನವರೆಗೆ ದೇವೇಂದ್ರ ಆಗುವುದಕ್ಕೆ ಒಂದು ಸ್ವರ್ಗಲೋಕಕ್ಕೆ ಕಳಿಸಿ ಅವನಿಂದ ತಳ್ಳಲ್ಪಟ್ಟು ತ್ರಿಶಂಕುವಂತಕ್ಕಂಥ ರಾಜ ವಾಪಸ್ ಬಂದ್ರೆ ನಡು ದಾರಿಯಲ್ಲಿಯೇ ತ್ರಿಶಂಕು ಸ್ವರ್ಗವನ್ನೇ ನಿರ್ಮಾಣ ಮಾಡಿ ಪ್ರತಿ ಸ್ವರ್ಗವನ್ನೇ ನಿರ್ಮಾಣ ಮಾಡಿದಲ್ಲ ಅಂತಹ ಶಕ್ತಿ ಪೌರೋಹಿತ್ಯ ಶಕ್ತಿ ಅಂತ ಹೇಳಿದೆ. ಇವತ್ತು ಮದುವೆ ದಿನದಲ್ಲೂ ಕೂಡ ಶಾದ್ದದ ಮಂತ್ರ ಹೇಳಿ ಕಾರ್ಯವು ಆ ಗಡಿಬಿಡಿಯೊಳಗೆ ಯಾವ ಅಂತ ಯಾರಿಗೆ ಗೊತ್ತಾಗುತ್ತದೆ. ಇಂತಹ ತಮಾಷೆಗಳೆಲ್ಲ ನಡ್ಕೊಂಡು ಹೋಗುತ್ತವೆ ಅಂತ ಜನ ಹೇಳ್ಕೊಳ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಸತ್ಯವೋ ಸುಳ್ಳೋ ನನಗೆ ಗೊತ್ತಿಲ್ಲ. ಈ ತರದ ಒಂದು ಹಾಸ್ಯಾಸ್ಪದವಾದಂತಹ ಸ್ಥಿತಿ ಕಾರಣ ಆಗಿದೆ. ಅದೆಲ್ಲ ಹೋಗ್ಬೇಕಾದ್ರೆ ಈ ಒಂದು ಚಿತ್ತ ಶುಚಿಯ ಕಡೆಗೆ, ಶುದ್ಧ ವ್ಯವಹಾರದ ಕಡೆಗೆ ಬಹಳಷ್ಟು ನಾವು ಗಮನ ಕೊಡಬೇಕಾಗಿದೆ ಅಂತ ಮಾತನ್ನ ನಾವು ಶ್ರೀರಾಮಕೃಷ್ಣ ಈ ಮಾತುಗಳಿಂದ ತಿಳಿಯಬಹುದಾಗಿದೆ ಅಂತ ಹೇಳಿ ನನ್ನ ಇಂದಿನ ಉಪನ್ಯಾಸವನ್ನು ಮುಗಿಸುತ್ತೇನೆ. ಮುಂದಿನದನ್ನ ಶ್ರೀ ರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷೇಶ್ವರೋಹರಿ ತಸ್ಮಿನ್ ದುರ್ಗೆ ಜಗತ್ಸೃಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ.